ಜೂನ್ 8ರವರೆಗೆ ವಿಸ್ತರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35ಕ್ಕೆ. ಸಮಯ 6:50ಸೆಕೆಂಡ್ಗಳು. ಆಕಾಶವಾಣಿ ಭದ್ರಾವತಿ. ನಮಸ್ಕಾರ. ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ರೈತ ಬಾಂಧವರೇ, ಇವತ್ತು ಪ್ರಾರಂಭದಲ್ಲಿ ಕೇಳಿ ಮ್ಯಾಮ್ಕೋಸ್ ಶಿವಮೊಗ್ಗ ಇವರ ಪ್ರಾಯೋಜಿತ ಕಾರ್ಯಕ್ರಮ ಅಡಿಕೆಯಲ್ಲಿ ಕಂಡುಬರುವ ಪ್ರಮುಖ ರೋಗಗಳು ಹಾಗೂ ಅದರ ಸಮಗ್ರ ನಿರ್ವಹಣೆ ಕುರಿತು ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕಾ ಮಹಾವಿದ್ಯಾಲಯ ಶಿವಮೊಗ್ಗ ಇಲ್ಲಿನ ಹಿರಿಯ ಸಂಶೋಧನಾ ಸಹಾಯಕರಾದ ಡಾ ಕಿರಣ್ ಕುಮಾರ್ ಅವರಿಂದ ಮಾಹಿತಿ. ಆಕಾಶವಾಣಿ ಉದುರಡಿಕೆಯ ಸುರಿದು ಕೊನೆಯಲ್ಲ ಬಡಿದು ಮಣಿಗಳ ಸುಲಿಯುವ. ಈಗ ಕೇಳಿ ಅಡಿಕೆ ಅರಿಕೆ ಪ್ರಾಯೋಜಿತ ಕಾರ್ಯಕ್ರಮ. ಕಾರ್ಯಕ್ರಮದ ಪ್ರಾಯೋಜಕರು ಮ್ಯಾಮ್ಕೋಸ್ ಅಂದರೆ ಮಲೆನಾಡು ಅಡಿಕೆ ಮಾರಾಟ ಸಹಕಾರ ಸಂಘ ನಿಯಮಿತ ಶಿವಮೊಗ್ಗ. ಕೇಳಿದ್ರೆ ಅಡಿಕೆ ಅರಿಕೆ ಪ್ರಾಯೋಜಿತ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಕಳೆದ ವಾರದ ಸಂಚಿಕೆಯಲ್ಲಿ ಅಡಿಕೆಯಲ್ಲಿ ಅಂತರ ಬೆಳೆಯಾಗಿ ಕಾಳುಮೆಣಸು ಹಾಗೂ ಕೋಕೋ ಈ ಕುರಿತಾಗಿ ಸಾಕಷ್ಟು ಮಾಹಿತಿಯನ್ನು ಮಾಡಿಕೊಂಡ್ವಿ. ಅದೇ ರೀತಿಯಾಗಿ ಈ ವಾರದ ಸಂಚಿಕೆಯಲ್ಲಿ ನಾವು ಅಡಿಕೆಯಲ್ಲಿ ಕಂಡು ಬರತಕ್ಕಂತಹ ಪ್ರಮುಖ ರೋಗಗಳು ಹಾಗೂ ಅದರ ಸಮಗ್ರ ನಿರ್ವಹಣೆ ಈ ಕುರಿತಾಗಿ ಮಾಹಿತಿಯನ್ನು ಮಾಡಿಕೊಡೋದಕ್ಕೆ ನಮ್ಮ ಜೊತೆಗೆ ಕೆಳದಿ ಶಿವಪ್ಪ ನಾಯಕ ಕೃಷಿ ಹಾಗೂ ತೋಟಗಾರಿಕೆ ಮಹಾವಿದ್ಯಾಲಯ ಶಿವಮೊಗ್ಗ ಇಲ್ಲಿನ ಹಿರಿಯ ಸಂಶೋಧನಾ ಸಹಾಯಕರಾದಂತಹ ಡಾಕ್ಟರ್ ಕಿರಣ್ ಕುಮಾರ್ ಅವರು ನಮ್ಮ ಜೊತೆ ಇದ್ದಾರೆ. ಅವರು ಇಂದು ನಮಗೆ ಈ ಕುರಿತಾಗಿ ಸಾಕಷ್ಟು ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ. ಸರ್, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಸರ್, ಈ ಅಡಿಕೆ ಬೆಳೆಯಲ್ಲಿ ಕಂಡು ಬರತಕ್ಕಂತಹ ಪ್ರಮುಖ ರೋಗಗಳ ಕುರಿತಾಗಿ ಮಾತಾಡೋದಾದ್ರೆ ಯಾವ್ಯಾವ ರೋಗಗಳು ಇದರಲ್ಲಿ ಕಂಡು ಬರುತ್ತೆ ಅಂತ ಹೇಳ್ತೀರಿ? ಅಡಿಕೆಯಲ್ಲಿ ಪ್ರಮುಖವಾಗಿ ಕಂಡುಬರುವಂತಹ ರೋಗಗಳಲ್ಲಿ ಸಣ್ಣ ವಯಸ್ಸಿನ ಅದರಲ್ಲೂ ಎಳೆ ವಯಸ್ಸಿನ ಗಿಡಗಳೆಲ್ಲ ತಗೊಂಡ್ವಿ ಅಂದ್ರೆ ದುಂಡಾಣು ಎಲೆಪಟ್ಟಿ ರೋಗ ಅಂತ ಹೇಳ್ಬಿಟ್ಟು ಪ್ರಮುಖವಾದಂತ ರೋಗ. ಈ ರೋಗ ನಮಗೆ ಸಾಧಾರಣವಾಗಿ ಮಲೆನಾಡು ಮತ್ತು ಅರೆ ಮಲೆನಾಡು ಮೈದಾನ ಪ್ರದೇಶಗಳಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತೆ. ಅದರಲ್ಲೂ ಈ ರೋಗ 1-3 ವರ್ಷ ಅಥವಾ 4 ವರ್ಷ ಅಂದ್ರೆ ಪ್ರೌಢಾವಸ್ಥೆಯನ್ನು ತಲುಪದ ಗಿಡಗಳಲ್ಲಿ ಈ ರೋಗದ ಬಾಧೆ ಹೆಚ್ಚಾಗಿ ಕಂಡು ಬರುತ್ತೆ. ನಂತರದಲ್ಲಿ ನಮಗೆ ಹಿಂಗಾರ ಒಣಗುವ ರೋಗ, ಇದು ಕೂಡ ನಮಗೆ ಆರ್ಥಿಕವಾಗಿ ಸಹಾಯಕವಾಗಿರುವಂತಹ ಹಿಂಗಾರಗಳು, ಅಡಿಕೆ ಕಾಯಿಗಳು ಕಚ್ಚುವಂತಹ ಹಿಂಗಾರಗಳು ಈ ರೋಗಕ್ಕೆ ತುತ್ತಾಗೋದ್ರಿಂದ ಈ ರೋಗ ಕೂಡ ಹೆಚ್ಚು ಆರ್ಥಿಕ ನಷ್ಟವನ್ನು ಉಂಟು ಮಾಡುತ್ತೆ. ಹಾಗೆ ಈ ರೋಗ ಕೂಡ ಮಲೆನಾಡು ಮತ್ತು ಅಡಿಕೆ ಬೆಳೆಯುವ ಸಾಧಾರಣ ಎಲ್ಲಾ ಪ್ರದೇಶಗಳಲ್ಲಿ ಈ ರೋಗ ಹೆಚ್ಚಾಗಿ ಕಂಡು ಬರುತ್ತೆ. ನಂತರದಲ್ಲಿ ಕಾಯಿ ಕೊಳೆ ರೋಗ, ಸುಳಿ ಕೊಳೆ ರೋಗ, ಈ ಎರಡು ರೋಗಗಳು ಹೆಚ್ಚಾಗಿ ನಮಗೆ ಮೈದಾನ ಮತ್ತು ಅರೆಮಲೆನಾಡು ಪ್ರದೇಶದಲ್ಲಿ ಕಾಣಿಸ್ತಾ ಇದ್ರು ಕೂಡ ಕರಾವಳಿ ಮತ್ತು ಮಲೆನಾಡು ಭಾಗಗಳಲ್ಲಿ ಅದರಲ್ಲೂ ಹೆಚ್ಚು ಮಳೆ ಬೀಳುವಂತಹ ಪ್ರದೇಶಗಳಲ್ಲಿ ಈ ರೋಗದ ತೀವ್ರತೆ ಸಾಕಷ್ಟಿದೆ. ಅಲ್ಲದೆ ಮತ್ತೆ ಪ್ರಮುಖವಾದ ಮತ್ತೊಂದು ಮಲೆನಾಡಿಗೆ ಹೆಚ್ಚಾಗಿ ಸೀಮಿತವಾದಂತಹ ರೋಗ ಅಂದ್ರೆ ಎಲೆಚುಕ್ಕೆ ರೋಗ. ಈ ರೋಗವು ಕೂಡ ರೈತರಲ್ಲಿ ಒಂದು ಕಳೆದ 4-5 ವರ್ಷಗಳಿಂದ ಹೆಚ್ಚಾಗಿ ಬಾಧಿಸಿರುವ ರೈತರನ್ನು ಹೆಚ್ಚು ಕಾಡುತ್ತಿರುವಂತಹ ಪ್ರಮುಖ ರೋಗವಾಗಿದೆ. ಅಲ್ಲದೆ ಅರೆಮಲೆನಾಡು ಮತ್ತು ಬಯಲುಸೀಮೆ ಪ್ರದೇಶಗಳಲ್ಲಿ ಕಂಡುಬರುವಂತಹ ರೋಗ, ಅದರಲ್ಲೂ ವಯಸ್ಸಾದಂತಹ ಮರಗಳಲ್ಲಿ ಅಂದ್ರೆ 15-20 ವಯಸ್ಸಿನ ಮರಗಳಲ್ಲಿ, ಅಂದರೆ ನಮಗೆ ಸ್ಥಿರತೆ ಹೊಂದಿರುವಂತಹ ಇಳುವರಿ ಕೊಡುತ್ತಿರುವಂತಹ ಮರಗಳಲ್ಲಿ ಕಾಣಿಸಿಕೊಳ್ಳುವ ಮತ್ತೊಂದು ರೋಗ ಅಂದ್ರೆ ಅಣಬೆ ರೋಗ. ಅಣಬೆ ರೋಗ ಹೇಗೆ ಅಂದ್ರೆ ಒಂಥರ ಕ್ಯಾನ್ಸರ್ ರೋಗ ಇದ್ದಾಗೆ. ಇದನ್ನು ಪ್ರಾಥಮಿಕ ಹಂತದಲ್ಲಿ ನಮಗೆ ಗುರುತಿಸುವುದು ಸಹ ಸ್ವಲ್ಪ ಕಷ್ಟನೇ ಕೂಡ, ಯಾಕೆಂದ್ರೆ ಇದು ಯಾವುದೇ ರೀತಿಯಾದಂತಹ ರೋಗ ಲಕ್ಷಣಗಳನ್ನು ನಮಗೆ ತೋರಿಸುದಿಲ್ಲ. ಗಿಡ ಸತ್ತಾದ ನಂತರವೇ ಅದರಲ್ಲಿ ಅಣಬೆ ಬೆಳೆದಾಗ ಈ ರೋಗ ಅಂತ ಹೇಳ್ಬಿಟ್ಟು ನಮಗೆ ಮನವರಿಕೆ ಆಗೋದು. ಆದ್ರಿಂದ ಅಲ್ಲದೆ ಈ ರೋಗ ಬೇರುಗಳ ಸಹಾಯದಿಂದ ಹರಡುವ ವಿಧಗಳು ಬೇರೆ ಬೇರೆ ಇದೆ. ಆದ್ದರಿಂದ ಈ ರೋಗಗಳು ನಮಗೆ ಹೆಚ್ಚಾಗಿ ಬಯಲಸೀಮೆ ಪ್ರದೇಶ, ಅದರಲ್ಲೂ ಹಾಯಿ ನೀರಾವರಿ ಪದ್ಧತಿ ಅನುಸರಿಸತಕ್ಕಂತಹ ತೋಟಗಳಲ್ಲಿ ಮತ್ತು ಪ್ರದೇಶಗಳಲ್ಲಿ ಹೆಚ್ಚಾಗಿ ಕಂಡು ಬರುತ್ತೆ. ಅಲ್ಲದೆ ಮತ್ತೆ ಇನ್ನು ಪ್ರದೇಶಕ್ಕೆ ಸೀಮಿತವಾದಂತಹ ರೋಗಗಳ ಬಂದ್ವಿ ಅಂದ್ರೆ ಹಳದಿ ಎಲ್ಲ ರೋಗ ಆಗಿರ್ಬೋದು, ಅದೇ ತರ ಕಾಯಿ ಚುಕ್ಕೆ ರೋಗ ಆಗಿರ್ಬೋದು, ಈ ತರ ಹಲವು ರೋಗಗಳು ಅಡಿಕೆಯನ್ನ ಬಾಧಿಸುತ್ತದೆ. ಇತ್ತೀಚಿನ ದಿನಗಳಲ್ಲಿ ಸರ್ ರೈತರುಗಳು ಏನ್ ಮಾಡ್ತಾ ಇದ್ದಾರೆ, ಈ ರೋಗದ ತೀವ್ರತೆ ಜಾಸ್ತಿ ಆಗ್ತಾ ಇದೆ ಅಂತ ಹೇಳ್ತಾರೆ, ಇದಕ್ಕೆ ಕಾರಣ ಏನು ಅಂತ ತಾವು ಹೇಳ್ತೀರಿ? ಸಾಮಾನ್ಯವಾಗಿ ರೈತರು ಇತ್ತೀಚಿನ ದಿನಗಳಲ್ಲಿ ಏನಕ್ಕಿಂತ ದಶಕಗಳಲ್ಲಿ ಆಕಾಶಿಕವಾಗಿರುವಂತಹ ಅಡಿಕೆ ಬೆಲೆಗೆ ಒಗ್ಗೊಟ್ಟು ಅಧಿಕವಾದಂತಹ ಲೇಬರ್ ಚಾರ್ಜ್ ಅಥವಾ ಕೆಲಸಗಾರರ ಕೂಲಿಗಾರರ ಕೊರತೆಗಳಿರೋದ್ರಿಂದ ಅಡಿಕೆ ಬೆಳೆಗೆ ಬದಲಾಗುತ್ತಿರುವುದು, ಅಡಿಕೆ ಬೆಳೆಯತ್ತ ಒಲವು ತೋರಿಸ್ತಿರೋದು ನಾವು ಹೆಚ್ಚಾಗಿ ಕಾಣಬಹುದು. ಅಲ್ಲದೆ ಈ ಬೆಳೆಯ ವಿಸ್ತೀರ್ಣವು ಹೆಚ್ಚಾದಂತೆ ಮೊದಲಿಗೆ ಸಾಂಪ್ರದಾಯಿಕ ಮಲೆನಾಡು ಪ್ರದೇಶಕ್ಕೆ ಸೀಮಿತವಾದಂತಹ ನಮ್ಮ ಅಡಿಕೆ ಬೆಳೆ ಇತ್ತೀಚಿನ ದಿನಗಳಲ್ಲಿ ಚನ್ನಗಿರಿ, ಚಿತ್ರದುರ್ಗ, ಹೊಳಲ್ಕೆರೆ, ಹಿರಿಯೂರು, ಹೊಸದುರ್ಗ ಈ ಪ್ರದೇಶಕ್ಕೆ ಟ್ರಾನ್ಸ್ಫರ್ ಆಯಿತು. ಅಂದ್ರೆ ಅಲ್ಲಿ ಬೆಳೆಯೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಇಲ್ಲಿ ಬೆಳೆದಂತ ರೈತರನ್ನು ನೋಡ್ಬಿಟ್ಟು ಈಗ ಬಳ್ಳಾರಿ, ಹರಪನಹಳ್ಳಿ, ಅಗ್ರಿಬೊಮ್ಮನಹಳ್ಳಿ, ಮತ್ತೆ ಗುಲ್ಬರ್ಗ, ಬೀದರ್, ನಮ್ಮ ರಾಜ್ಯದ ತುತ್ತ ತುದಿಯ ಬೀದರ್, ಹಾಗೆ ಕಡೆಯ ಜಿಲ್ಲೆಯಾದಂತಹ ಚಾಮರಾಜನಗರ, ಗುಂಡ್ಲುಪೇಟೆ, ಈ ಕಡೆ ಎಲ್ಲ ಈ ಕಡಿಮೆ ಮಳೆ ಬೀಳುವ ಪ್ರದೇಶಗಳಲ್ಲೂ ಸಹ ಅಡಿಕೆ ಬೆಳೆ ನಾವು ಇತ್ತೀಚಿನ ದಿನಗಳಲ್ಲಿ ಕಾಣ್ತಾ ಇದೆ. ಅಲ್ಲದೆ ಮತ್ತೊಂದು ಪ್ರಮುಖ ಕಾರಣ ಏನಪ್ಪಾ ಅಂದ್ರೆ ಸ್ಥಳೀಯಕ್ಕೆ ಸೀಮಿತವಾದಂತಹ ತಳಿಗಳು ಆ ಸ್ಥಳೀಯ ಪ್ರದೇಶಗಳನ್ನು ಹೊರತುಪಡಿಸಿ ಬೇರೆ ಪ್ರದೇಶಗಳಲ್ಲಿ ಈ ಅಸಂಪ್ರದಾಯಿಕ ಪ್ರದೇಶಗಳಲ್ಲಿ ನಾವು ಹೆಚ್ಚಾಗಿ ಕಾಣ್ತಿರೋದ್ರಿಂದ ಈಗ ಉದಾಹರಣೆಗೆ ತಗೊಂಡ್ವಿ ಅಂದ್ರೆ ತೀರ್ಥಹಳ್ಳಿ, ಹೊಸನಗರ, ಸಾಗರ ಪ್ರದೇಶ, ಈ ಕ್ಯಾಸನೂರು, ಮಾಸೂರು ಈ ತರ ಪ್ರದೇಶಗಳಿಗೆ ಸೀಮಿತವಾದಂತಹ ತಳಿಗಳನ್ನ ತುಂಬಿಟ್ಟು ನಾವು ಯಾವಾಗ ಈ ಕಡೆ ಹಿರಿಯೂರು ಆಗಿರ್ಬೋದು, ಹೊಸದುರ್ಗ ಆಗಿರ್ಬೋದು, ಈ ತರ ನಾನ್ ಟ್ರೆಡಿಷನಲ್ ಬೆಲ್ಟ್ ಅಂತ ಏನ್ ಹೇಳ್ತೀವಿ ಈ ಕಡೆ ಹಾಕಿದಾಗ ಈ ಹವಾಮಾನ ವೈಪರೀತ್ಯದಿಂದ ಈಗ ನಮ್ಗೆ 2023 ಅಷ್ಟು ಮಳೆ ಕಾಣಿಸ್ಲಿಲ್ಲ, 2024 ಹೆಚ್ಚು ಮಳೆ ಆದ್ರಿಂದ ನಮಗೆ ಕೊಳೆ ರೋಗ ಈ ಅಸಂಪ್ರದಾಯಕ ಪ್ರದೇಶಗಳಲ್ಲಿ ಕೂಡ ಕಾಣಿಸುತ್ತೆ. ನಾವು ಮಲೆನಾಡಲ್ಲೇ ಕೂಡ 2023 ಕೊಳೆ ರೋಗ ಕಾಣಲಿಲ್ಲ, ಇತ್ತು, ಆದರೆ ಅದರ ತೀವ್ರತೆ ಕಡಿಮೆ ಇತ್ತು, 15% ಕಡಿಮೆ ಇತ್ತು. ಆದರೆ 24 50-90% ಲಾಸ್ ಆಗಿರೋದು ಕೂಡ ನಾವು ಕಾಣ್ತೀವಿ. ಅದೇ ತರ ನಮಗೆ ಯಾವಾಗ ಸ್ಥಳೀಯಕ್ಕೆ ಸೂಕ್ತವಲ್ಲದ ತಳಿಗಳನ್ನು ನಾವು ಬೇರೆ ಬೇರೆ ಪ್ರದೇಶಗಳಿಗೆ ಅದರಲ್ಲೂ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಬೆಳೆಯೋದ್ರಿಂದ ಏನಾಗುತ್ತೆ, ಈ ತರ ರೋಗಗಳು ಹೆಚ್ಚಾಗಿ ಮತ್ತೆ ಒಬ್ರು ಒಂದು ಟಾಕಿಗೆ ರೋಗ ಬಂದಾಗ ಅವರು ಅಸಮರ್ಪಕ ನಿರ್ವಹಣಾ ಕ್ರಮಗಳನ್ನ ಬಳಸೋದ್ರಿಂದ ಪಕ್ಕದ ಚೆನ್ನಾಗಿ ನಿರ್ವಹಣೆ ಮಾಡಿರುವಂತಹ ತೋಟಕ್ಕೂ ಕೂಡ ಇದು ಲಗ್ಗೆ ಇಡುವಂತಹ ಸಾಧ್ಯತೆಗಳು ಹೆಚ್ಚಾಗಿರೋದ್ರಿಂದ ಹೆಚ್ಚು ಸ್ಥಳೀಯಕ್ಕೆ ಸೀಮಿತವಾಗಿರುವಂತಹ ತಳಿಗಳನ್ನು ಬೆಳೆಯೋದು ತುಂಬಾ ಉಪಯುಕ್ತ. ತಾವು ಹೇಳಿದ್ರಿ ಅವಾಗಲೇ ಒಂದು 5-6 ರೋಗಗಳು ಈಗ ಪ್ರಮುಖ ರೋಗಗಳು ಅಂತ ಹೇಳಿದ್ರೆ ನಿರ್ವಹಣೆ ಬಂದಾಗ ಯಾವ ರೀತಿ ನಿರ್ವಹಿಸಬಹುದು ಅಂತ ಹೇಳ್ತೀರಿ? ಪ್ರಾಥಮಿಕವಾಗಿ ನಾವು ಸಣ್ಣ ವಯಸ್ಸಿನ ಮರಗಳಿಂದ ಹೋಗೋದಾದ್ರೆ ನಮಗೆ ಮೊದಲು ಕಾಣಿಸುವುದು ದುಂಡಾಣು ಎಲೆಪಟ್ಟಿ ರೋಗ ಅಂತ ಹೇಳ್ಬಿಟ್ಟು, ಈ ರೋಗದ ಲಕ್ಷಣಗಳು ಹೇಗಿರುತ್ತಪ್ಪ ಅಂದ್ರೆ ಇದು ಪ್ರಮುಖವಾಗಿ ಬ್ಯಾಕ್ಟೀರಿಯಾ ಅಂತ ಏನ್ ಹೇಳ್ತೀವಿ ದುಂಡಾಣುವಿನಿಂದ ಬರುವಂತಹ ರೋಗ. ಇದರ ಲಕ್ಷಣಗಳು ಈ ಎಲೆ ಕೆಳಭಾಗದಲ್ಲಿ ನೀರಿನಿಂದ ಒದ್ದೆಯಾದಂತಹ ಅಂಟುವಿನ ಮಚ್ಚೆಗಳು ಕಾಣಿಸುತ್ತೆ ನಮಗೆ ಎಲೆ ಕೆಳಭಾಗದಲ್ಲಿ. ಅದೇ ಮೇಲ್ಗಡೆ ಭಾಗದಲ್ಲಿ ನಮಗೆ ಹಳದಿ ಭಾಗದಿಂದ ಕೂಡಿರುವಂತಹ ಗೆರೆಗಳು ಕಾಣಿಸುತ್ತೆ. ಇದು ಏನಾಗುತ್ತಪ್ಪ ಅಂದ್ರೆ ಇದು ರೋಗ ಜಾಸ್ತಿ ಆಗ್ತಾ ಅಂದ್ರೆ ಈ ರೋಗಕ್ಕೆ ಸೂಕ್ತವಾದಂತಹ ವಾತಾವರಣ ಯಾವಾಗ ಲಭ್ಯವಿರುತ್ತೆ ಅಂತ ಸಮಯದಲ್ಲಿ ಇದು ಎಲೆಯ ನಾವು ಹೆಡೆ ಅಥವಾ ಹ್ಯಾಡ ಅಂತ ಏನ್ ಹೇಳ್ತೀವಿ ಅದರ ದಿಂಡಿರುತ್ತೆ ಮಧ್ಯೆ ದಿಂಡಿಗೂ ಕೂಡ ಆವರಿಸಿಕೊಂಡು ಅಲ್ಲಿ ಕೂಡ ಇದು ಮಚ್ಚೆಗಳನ್ನು ಸೃಷ್ಟಿ ಮಾಡುತ್ತೆ. ನಂತರದಲ್ಲಿ ಈ ಮಚ್ಚೆಗಳು ಕಪ್ಪು ಬಣ್ಣಕ್ಕೆ ತಿರುಗಿ ಆ ಭಾಗ ಪೂರ್ತಿ ಕೊಳತ ಹಾಗಾಗುತ್ತೆ ಇಲ್ಲ ಅಥವಾ ಲಡ್ಡಾಗಿ ಆ ಎಲೆ ಅಲ್ಲಿ ಮುರ್ಕೊಂಡ್ಬಿಡುತ್ತೆ. ಈ ನಮಗೆ ಯಾವಾಗ ದಿಂಡಿ ಅಂತ ಏನ್ ಹೇಳ್ತೀವಿ ಎಲೆಯ ದಿಂಡಿಯಲ್ಲಿ ಮೇಲೆ ಕಪ್ಪು ಬಣ್ಣದಿಂದ ಕಪ್ಪು ಮಿಶ್ರಿತ ಕಂದು ಬಣ್ಣದ ಚಿಹ್ನೆಗಳು ಮೂಡಿದಾಗ ಈ ರೋಗವನ್ನು ನಾವು ಸುಲಭವಾಗಿ ಗುರುತಿಸಬಹುದು. ಇದು ದುಂಡಾಣಿ ಎಲೆಪಟ್ಟಿ ರೋಗ ಅಂತ ಹೇಳ್ಬಿಟ್ಟು ಹಾಗೆ ಎಲೆಗಳ ಮೇಲೂ ಕೂಡ ಕಪ್ಪು ಬಣ್ಣದ ಉದ್ದನೆಯ ಲೈನ್ಗಳು ಅಂದ್ರೆ ಗೆರೆಗಳು ಕಾಣಿಸುತ್ತೆ. ಈ ರೋಗವು ಹೆಚ್ಚಾಗಿ ಮಳೆಗಾಲ ಪ್ರಾರಂಭಿಕದಲ್ಲಿ ಅಂದ್ರೆ ಈಗ ಅದರಲ್ಲೂ ಈ ಅಂತರ ಬೆಳೆಯಾಗಿ ಜೋಳಗಳನ್ನ ಅತಿ ಹೆಚ್ಚಿನ ಸಾಂದ್ರತೆಯಲ್ಲಿ ಬೆಳೆದಿರತಕ್ಕಂತಹ ತಾಕುಗಳಲ್ಲಿ ಗಾಳಿಯ ಚಲನವಲನ ಕಡಿಮೆ ಇರೋದ್ರಿಂದ ಈ ರೋಗವು ಸ್ವಲ್ಪ ಹೆಚ್ಚಾಗಿ ಅಭಿವೃದ್ಧಿ ಹೊಂದುತ್ತೆ. ಬೇಸಿಗೆ ಹಂಗಾಮಿನಲ್ಲಿ ಜೋಳವನ್ನು ಬಿತ್ತನೆ ಮಾಡಿರುವಂತಹ ರೈತರು ಕಟಾವು ಮಾಡಿದ ತಕ್ಷಣನೇ ಈ ರೋಗವನ್ನು ಸ್ವಲ್ಪ ಗುರುತಿಸಬಹುದು. ಕಟಾವಿನ ನಂತರದಲ್ಲಿ ಮಳೆಗಾಲ ಸಿಗೋದ್ರಿಂದ ಇದು ದುಂಡಾಣುವಿನ ಅಭಿವೃದ್ಧಿಗೆ ತುಂಬಾ ಪೂರಕವಾದ ವಾತಾವರಣ. ಆದ್ರಿಂದ ಇದು ಇನ್ನೂ ತೀವ್ರಗೊಂಡಾಗ ಸುಳಿಯನ್ನು ಎತ್ತಿದಾಗ ನಾವು ಸುಳಿಯಲ್ಲಿ ಕೆಟ್ಟ ಸ್ಮೆಲ್ ಬರುತ್ತೆ. ಇದನ್ನ ರೈತರು ಗುರುತಿಸಿದ ತಕ್ಷಣನೇ ಇಂತಹ ಗಿಡಗಳನ್ನ ಸುಳಿ ಮೇಲ್ಗಡೆ ಭಾಗದಲ್ಲಿ ಅಡ್ಡಲಾಗಿ ಕಟ್ ಮಾಡಿ ಇದಕ್ಕೆ ನಾವು ತಾಮ್ರದ ಆಕ್ಸಿಕ್ಲೋರೈಡ್, ಏನು ಮಾರುಕಟ್ಟೆಯಲ್ಲಿ ಲಭ್ಯ ಇರುವಂತಹ ಬ್ಲೇಟ್ಯಾಕ್ಸ್ ಆಗಿರ್ಬೋದು, ಬ್ಲೂ ಕಾಪರ್ ಆಗಿರ್ಬೋದು, ಈ ತರ ವಿವಿಧ ಹೆಸರಿನಲ್ಲಿ ಸಿಗುವಂತಹ ಸಾವಯವ ಶಿಲೀಂಧ್ರನಾಶಕ ಆದಂತಹ ತಾಮ್ರದ ಆಕ್ಸಿಕ್ಲೋರೈಡ್ ಅನ್ನ ಲೇಪನ ಮಾಡೋದ್ರಿಂದ ಕೂಡ ಈ ರೋಗವನ್ನು ಸುಳಿ ಕೊಳೆತಂತಹ ಗಿಡಗಳಿಗೆ ಲೇಪನ ಮಾಡೋದ್ರಿಂದ ಈ ರೋಗ ಕಡಿಮೆ ಆಗುತ್ತೆ. ಅಲ್ಲದೆ ಈ ರೋಗದ ಪ್ರಾಥಮಿಕವಾಗಿ ನಾವು ಗುರುತಿಸಿದಾಗ ನಾವು ಇದೇ ತಾಮ್ರದ ಆಕ್ಸಿಕ್ಲೋರೈಡ್ 3 ಗ್ರಾಂ 1 ಲೀಟರ್ ನೀರಿಗೆ ಜೊತೆಗೆ ಇನ್ನೊಂದು ಶಿಲೀಂಧ್ರನಾಶಕ ಆದಂತಹ ಕಸುಗಾಮೈಸಿನ್ ಅಂತ ಹೇಳಿ ಶಿಲೀಂಧ್ರನಾಶಕ 3% SL ಅಂತ ಹೇಳ್ಬಿಟ್ಟು ಮಾರುಕಟ್ಟೆಯಲ್ಲಿ ಸಿಗುತ್ತೆ. ಇದನ್ನ 3 ml 1 ಲೀಟರ್ ನೀರಿಗೆ ಮಿಶ್ರಣ ಮಾಡಿ ಈ ಎರಡು ಶಿಲೀಂಧ್ರನಾಶಕವನ್ನು ಮಿಶ್ರಣ ಮಾಡಿಬಿಟ್ಟು 20 ದಿನಗಳ ಅಂತರದಲ್ಲಿ ನಾವು 2 ಸತಿ ಸಿಂಪರಣೆ ಮಾಡೋದ್ರಿಂದ ಈ ರೋಗವನ್ನು ಸಮರ್ಪಕವಾಗಿ ಹತೋಟಿ ಮಾಡಬಹುದು. ಜೊತೆ ಹಿಂಗಾರು ಒಣಗುವ ರೋಗ ಅದನ್ನ ಯಾವ ರೀತಿ ಮಾಡಿ? ಹಿಂಗಾರು ಒಣಗುವ ರೋಗ ನಮಗೆ ಸಾಧಾರಣವಾಗಿ ಈ ಹಿಂಗಾರುಗಳು ಪ್ರಾಥಮಿಕ ಮೊದಲ ಅಥವಾ ಎರಡನೇ ಹಂತದಲ್ಲಿ ಬರುವಂತಹ ಹಿಂಗಾರುಗಳಲ್ಲಿ ಈ ರೋಗದ ತೀವ್ರತೆ ಹೆಚ್ಚಾಗಿರುತ್ತದೆ. ಅಲ್ಲದೆ ಈ ರೋಗವು ಮೂಲತಃ ಈ ದುಂಡಾಣೆಯಲ್ಲಿ ಪಟ್ಟಿರೋಗ ನಮಗೆ ಬ್ಯಾಕ್ಟೀರಿಯಾದಿಂದ ಏನ್ ಬರುತ್ತೆ ಇದು ಅಲ್ಲ, ಇದು ಫಂಗಸ್ ಅಂತ ಏನ್ ಹೇಳ್ತೀವಿ, ವಿವಿಧ ಪ್ರಭೇದದ ರೋಗಾಣುವಿನಿಂದ ಬರುವಂತಹ ರೋಗ. ಇದು ಫಂಗಸ್ ಇಂದ ಹರಡುವ ರೋಗ ಆಗಿರೋದ್ರಿಂದ ಇದು ಗಾಳಿಯ ಮುಖಾಂತರ ಬೇಗ ಪ್ರಸಾರಗೊಳ್ಳುತ್ತದೆ. ಅಲ್ಲದೆ ಈ ಕಳೆದ ವರ್ಷದಲ್ಲಿ ಬಂದು ಒಣಗಿ ಸತ್ತು ಅಲ್ಲೇ ಮರಗಳಲ್ಲೇ ಇರುವಂತಹ ಹಿಂಗಾರುಗಳಲ್ಲಿ ರೋಗಾಣುವು ಹೆಚ್ಚು ಬದುಕಿರುತ್ತೆ, ಸತ್ತ ಅವಸ್ಥೆಯಲ್ಲಿ ಬದುಕಿರುತ್ತೆ. ಈ ಯಾವಾಗ ಹೊಸ ಹಿಂಗಾರುಗಳು ಬರುತ್ತೆ ಅದಕ್ಕೆ ಈ ರೋಗಾಣು ಹರಡಿ ಅದರಲ್ಲಿ ಕೂಡ ರೋಗವನ್ನ ಈ ಫಂಗಸ್ ಕೊಲೆಟ್ರೋಕಮ್ ಎಂಬುವಂತಹ ಶಿಲೀಂಧ್ರ ಇದರಲ್ಲಿ ರೋಗ ತರುತ್ತದೆ. ಈ ರೋಗಕ್ಕೆ ಪೂರಕವಾದ ವಾತಾವರಣ ನಮಗೆ ಜನವರಿ ಫೆಬ್ರವರಿ ಮಾರ್ಚ್ ಈ ಅವಧಿಯಲ್ಲಿ ಸಿಗುತ್ತೆ. ಅದರಲ್ಲೂ ಈ ಉಷ್ಣಭರಿತ ಇಬ್ಬನಿ ಇರುವಂತಹ ವಾತಾವರಣ ಈ ರೋಗದ ಉಲ್ಬಣಕ್ಕೆ ತುಂಬಾ ಅವಕಾಶಕಾರಿಯಾಗಿರುತ್ತದೆ. ಅಲ್ಲದೆ ಈ ರೋಗವನ್ನು ಗುರುತಿಸುವ ಪ್ರಾಥಮಿಕ ಲಕ್ಷಣಗಳಂದ್ರೆ ಮಿಳ್ಳೆ ಅಂತ ಹೇಳ್ತೀವಿ ಅಥವಾ ಅಡಿಕೆಯ ಕಾಯಿ ಏನಿರುತ್ತದೆ ಇನ್ನು ಪರಾಗಗೊಳ್ಳದೆ ಇರುವಂತಹ ಕಾಯಿಗಳ ಅಂಚಿನ ತುದಿಯಿಂದ ಹಿಂಗಾರದ ಎಸಳುಗಳು ಒಣಗ್ತಾ ಹೋಗುತ್ತದೆ. ಅಲ್ಲದೆ ತದನಂತರದಲ್ಲಿ ಒಂದು ಎಸಳಿನಿಂದ ಪೂರ್ತಿ ಹಿಂಗಾರವನ್ನೇ ಆವರಿಸಿಕೊಂಡು ಕಂಪ್ಲೀಟ್ ಗಿಡದಲ್ಲಿರುವಂತಹ ಅಡಿಕೆ ಕಾಯಿಗಳು ಪೂರ್ತಿ ಉದುರಲು ಆರಂಭಿಸಿ ನಂತರದಲ್ಲಿ ಈ ಹಿಂಗಾರ ಒಣಗುತ್ತದೆ. ಅಲ್ಲದೆ ಒಂದು ಹಿಂಗಾರದಿಂದ ಪ್ರಾರಂಭಗೊಂಡ ಈ ರೋಗವು ಎಳೆಯ ವಯಸ್ಸಿನ ಮರಗಳಲ್ಲಿ 4-5 ಹಿಂಗಾರಗಳು, ಅಲ್ಲದೆ ವಯಸ್ಸಾದ ಮರಗಳಲ್ಲಿ 3-4 ಹಿಂಗಾರಗಳನ್ನು, ಸಂಪೂರ್ಣ ಮರದಲ್ಲಿ ಬರುವಂತಹ ಎಲ್ಲಾ ಹಿಂಗಾರಗಳನ್ನು ಜೊತೆಗೆ ಹಿಂಗಾರದ ಹೊರತುಪಡಿಸಿ ಗೊನೆಗಳನ್ನು ಕೂಡ ಹಾನಿ ಮಾಡುವಂತಹ ಸಾಮರ್ಥ್ಯವನ್ನು ಹೊಂದಿರುತ್ತದೆ. ಈ ರೋಗದ ಹತೋಟಿಗೆ ನಾವು ಸಾಧಾರಣವಾಗಿ ಕಳೆದ ವರ್ಷ ಕೊಯ್ಲಿನ ನಂತರ ಈ ಒಣಗಿರುವಂತಹ ಹಿಂಗಾರಗಳನ್ನು ಮರದಿಂದ ತೆಗೆದು ಸುಟ್ಟು ಹಾಕುವುದು ಅಥವಾ ನಮ್ಮ ತೋಟದಿಂದ ಬೇರೆ ಕಡೆ ವಿಭಜನೆಗೊಳಿಸಿ ಅಲ್ಲಿ ನಾವು ಅದನ್ನ ಹೊರಗಡೆ ಹಾಕೋದ್ರಿಂದ ಈ ರೋಗವನ್ನು ನಾವು ಪ್ರಾಥಮಿಕವಾಗಿಯೇ ಕಂಟ್ರೋಲ್ ಮಾಡಬಹುದು. ಜೊತೆಗೆ ಈ ರೋಗದ ತೀವ್ರತೆ ಕಳೆದ ವರ್ಷ ಹೆಚ್ಚಾಗಿ ಕಂಡು ಬಂದಲ್ಲಿ ಈ ನಾರ್ಮಲ್ ಆಗಿ ನಾವು ಏನು ಶಿಲೀಂಧ್ರನಾಶಕಗಳಾದ M45 ಅಂತ ಏನ್ ಹೇಳ್ತೀವಿ, ಡೈಥಿನ್ M45 ಆಗಿರ್ಬೋದು, ಮ್ಯಾಕೋಸೆಬ್ ಇದು 2 ಗ್ರಾಂ 1 ಲೀಟರ್ ನೀರಿಗೆ, ಅಥವಾ ಸಾಫ್ ಶಿಲೀಂಧ್ರನಾಶಕ 2 ಗ್ರಾಂ 1 ಲೀಟರ್ ನೀರಿಗೆ, ಅಥವಾ ಸಿಸ್ಟಮಿಕ್ ಇನ್ಸೆಕ್ಟಿಸೈಡ್ ಅಂದ್ರೆ ಅಂತರವಾಪಿ ಶಿಲೀಂಧ್ರನಾಶಕಗಳಾದ ಎಕ್ಸಕೊನೋಝೋಲ್ ಆಗಿರ್ಬೋದು, ಪ್ರಾಪಿಕೊನೋಝೋಲ್ ಆಗಿರ್ಬೋದು, ಟೆಬಿಕೊನೋಝೋಲ್ ಆಗಿರ್ಬೋದು, ಅಥವಾ ಇನ್ನು ಕಾಂಬಿ ಪ್ರಾಡಕ್ಟ್ಸ್ ಅಂತ ಹೇಳ್ತೀವಿ, ಒಂದೇ 2 ವಿವಿಧ ಶಿಲೀಂಧ್ರನಾಶಕಗಳ ಮಿಶ್ರಣಗಳು ಬರುತ್ತೆ ಅದನ್ನ ಆದ್ರೂ ಸರಿ ಇವುಗಳನ್ನ ಸಿಂಪರಣೆ ಮಾಡ್ಕೊಳ್ಳೋದ್ರಿಂದ ಸಹ ಈ ರೋಗವನ್ನ ಹತೋಟಿ ಮಾಡಬಹುದು. ಈ ಏನು ಅಂತರ್ವಾಪಿ ಶಿಲೀಂಧ್ರನಾಶಕಗಳೇನು ಹೇಳಿದ್ವಿ ಇವನ್ನೆಲ್ಲ 1 ml ಪ್ರತಿ ಲೀಟರ್ ನೀರಿನಲ್ಲಿ ಮಿಶ್ರಣ ಮಾಡಿಬಿಟ್ಟು ಜನವರಿ ಅಥವಾ ಫೆಬ್ರವರಿ ಹಂತದಲ್ಲಿ ಅಂದ್ರೆ ಚಳಿಗಾಲದ ಸಮಯದಲ್ಲಿಯೇ ನಾವು ಸಿಂಪರಣೆ ಮಾಡ್ಕೊಳ್ಳೋದ್ರಿಂದ ಈ ರೋಗವನ್ನ ಯಶಸ್ವಿಯಾಗಿ ಹತೋಟಿ ಮಾಡಬಹುದು. ಅಲ್ಲದೆ ರೈತರು ಸ್ವಲ್ಪ ಇದರ ಬಗ್ಗೆ ತಿಳುವಳಿಕೆ ಇಲ್ಲದವರು ಮಾರ್ಚ್ ಅಥವಾ ಏಪ್ರಿಲ್ ಸಮಯದಲ್ಲೂ ಕೂಡ ಸಿಂಪರಣೆ ಮಾಡ್ತಾರೆ. ಇಂಥ ಸಮಯದಲ್ಲಿ ಸಿಂಪರಣೆ ಮಾಡೋದ್ರಿಂದ ರೋಗ ಆಲ್ರೆಡಿ ಗಿಡದಲ್ಲಿ ಸ್ವಲ್ಪ ಜಾಸ್ತಿ ಆಗಿರುತ್ತೆ ಒಂದು ಅದು, ಮತ್ತೆ ಅಡಿಕೆ ಬೆಳೆಗೆ ಸಿಂಪರಣೆ ಮಾಡಲು ಇದು ಅಷ್ಟು ಸಮರ್ಪಕವಾದ ಸಮಯವಲ್ಲ. ಯಾಕೆಂದ್ರೆ ಮಾರ್ಚ್ ಅಲ್ಲಿ ಮಳೆ ಯಾವುದೇ ತರ ಇರಲ್ಲ, ಅಥವಾ ಈಗ ನಾವು ಏನೋ ಸಿಂಪರಣೆ ಮಾಡ್ತೀವಿ ಅದರಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಗೊತ್ತಿಲ್ಲದೆ ಮಿಕ್ಸ್ ಮಾಡ್ಕೊಂಡು ಸ್ಪ್ರೇ ಮಾಡಿದ್ರು ಕೂಡ ಸ್ವಲ್ಪ ಎಲ್ಲೋ ಗಿಡಕ್ಕೆ ಹೊಡೆತ ಕೊಡುತ್ತೆ, ಅದ್ರಲ್ಲಿ ಬಿಸಿಲಿನ ವಾತಾವರಣ ಇರುತ್ತೆ, ನಮಗೆ ಅದೇ ಇಬ್ಬನಿ ವಾತಾವರಣ ಆಗ್ಲಿ ಸ್ವಲ್ಪ ತಣ್ಣಗೆ ಅನ್ಸಲ್ಲ ಗಿಡಕ್ಕೆ, ಈ ತರ ಸ್ವಲ್ಪ ಸ್ಟ್ರೆಸ್ ಕ್ರಿಯೇಟ್ ಮಾಡುತ್ತೆ, ಬಯೋಸ್ಟಿಕ್ ಸ್ಟ್ರೆಸ್ ಅಂತ ಹೇಳ್ತೀವಿ, ಈ ತರ ಕ್ರಿಯೇಟ್ ಮಾಡೋದ್ರಿಂದ ಆದಷ್ಟು ಮಾರ್ಚ್ ಏಪ್ರಿಲ್ ಅವಧಿಯಲ್ಲಿ ಬೇಡ, ಜನವರಿ ಫೆಬ್ರವರಿ ಅಥವಾ ಡಿಸೆಂಬರ್ ಅಂತ್ಯದಲ್ಲಿ ಮಾಡ್ಕೊಳ್ಳೋದ್ರಿಂದ ಈ ರೋಗಗಳನ್ನ ಹೆಚ್ಚು ಯಶಸ್ವಿಯಾಗಿ ನಿರ್ವಹಣೆ ಮಾಡಬಹುದು. ಅಡಿಕೆಯಲ್ಲಿ ಪ್ರಮುಖವಾಗಿ ಎಲೆ ಚುಕ್ಕೆ ರೋಗ ಜಾಸ್ತಿ ಅಂತ ಕಾಣುತ್ತೆ ಸರ್, ಅದ್ರ ಬಗ್ಗೆ ತಾವೇನ್ ಹೇಳ್ತೀರಿ? ಎಲೆ ಚುಕ್ಕೆ ರೋಗ ಇದು ಒಂದು ಫಂಗಸ್ ಅಥವಾ ಏನು ಒಂದು ಶಿಲೀಂಧ್ರದಿಂದ ಬರುವಂತಹ ರೋಗ ಅಲ್ಲ, ಇದು 2-3 ಪ್ರಭೇದದ ವಿವಿಧ ಪ್ರಭೇದದ ಶಿಲೀಂಧ್ರಗಳಿಂದ ಬರುವಂತಹ ರೋಗ. ಈ ಎಲೆ ಚುಕ್ಕೆ ರೋಗವು ಕೇವಲ ಮಲೆನಾಡಿಗಷ್ಟೇ ಸೀಮಿತವಾದಂತಹ ರೋಗ ಅಲ್ಲ, ಇದು ನಮ್ಮ ಬಯಲಸೀಮೆ ಪ್ರದೇಶ ಮೈದಾನ ಪ್ರದೇಶದಲ್ಲೂ ಕೂಡ ಇದೆ. ಆದರೆ ಇಲ್ಲಿ ಬರತಕ್ಕಂತಹ ರೋಗಾಣು ಅಂದ್ರೆ ಶಿಲೀಂಧ್ರ ವಿವಿಧ ಪ್ರಭೇದ, ಅಷ್ಟು ಹಾನಿಯನ್ನು ಉಂಟು ಮಾಡುವಂತಹ ಶಿಲೀಂಧ್ರವಲ್ಲ, ಫಿಲೋಸ್ಟಿಕ್ಟ ಅಂತ ಏನ್ ಹೇಳ್ತೀವಿ ಆ ಶಿಲೀಂಧ್ರದಿಂದ ಬರುವಂತಹ ರೋಗ. ನಾವು ಬಯಲಸೀಮೆಯಲ್ಲಿ ಎಲ್ಲಿ ನೋಡಿದ್ವಿ ಅಂದ್ರೆ ಎಲೆಯ ಮೇಲ್ಗಡೆ ದೊಡ್ಡ ವೃತ್ತಾಕಾರ, ಅಂದ್ರೆ ನಾವು 1 ರೂಪಾಯಿ ಕಾಯಿನ್ ಏನ್ ಹೇಳ್ತೀವಿ ಇಷ್ಟು ಇಂಥ ಸೈಜ್ನಲ್ಲಿ ಕೆಳಭಾಗದ ಎಲೆಗಳಲ್ಲಿ ಈ ವೃತ್ತಾಕಾರದ ಮಚ್ಚೆಗಳು ಮೂಡಿ ಅದ್ರ ಸುತ್ತಲೂ ಹಳದಿ ಬಣ್ಣದ ಹ್ಯಾಲೋ ಅಂತ ಏನ್ ಹೇಳ್ತೀವಿ ಖಾಲಿ ಇರುವಂತಹ ನಮಗೆ ಚಿಹ್ನೆಗಳು ಕಾಣಿಸುತ್ತೆ. ಇದು ಒಂದು ಎಲೆಗಳ ಮೇಲೆ ಅಲ್ಲಲ್ಲಲ್ಲಲ್ಲಿ ಮೂಡಿ ಈ ರೋಗ ಜಾಸ್ತಿ ಆದ ತಕ್ಷಣ ಆ ಎಲ್ಲ ಚುಕ್ಕೆಗಳು ಮೂಡ್ಕೊಂಡ್ಬಿಟ್ಟು ಎಲೆ ನಮಗೆ ಸುಟ್ಟಂತೆ ಕಾಣಿಸುತ್ತೆ. ಇದು ನಮ್ಮ ಬಯಲುಸೀಮೆ ಪ್ರದೇಶದಲ್ಲಿ ಬರುವಂತಹ ಎಲೆ ಚುಕ್ಕೆ ರೋಗ. ಅದಲ್ಲದೆ ನಮ್ಮ ಮಲೆನಾಡಿನಲ್ಲಿ ತಗೊಂಡ್ವಿ ಅಂದ್ರೆ ನಮಗೆ ಕೊಲ್ಟೋಟ್ರೈಕಮ್ ಎಂಬ ಶಿಲೀಂಧ್ರದಿಂದನೂ ರೋಗ ಬರುತ್ತೆ, ಫಿಲೋಸ್ಟಿಕ್ಟ ಅಂತ ಬರುತ್ತೆ, ಪೆಸ್ಟಲೋಷಿಯಾ ಅಂತ ಹೇಳ್ಬಿಟ್ಟು ಬರುತ್ತೆ. ಈ ಮೂರು ಪ್ರಭೇದದ ಶಿಲೀಂಧ್ರಗಳು ನಮಗೆ ಮಲೆನಾಡಿನಲ್ಲಿ ಕಳೆದ 5 ವರ್ಷಗಳಿಂದ ಹೆಚ್ಚು ಹಾನಿಯನ್ನು ಉಂಟು ಮಾಡ್ತೇವೆ ಎಲೆ ಚುಕ್ಕೆ ರೋಗದ ರೂಪದಲ್ಲಿ. ಈ ರೋಗವು ಪ್ರಮುಖವಾಗಿ ಗಾಳಿ ಮುಖಾಂತರ ಹರಡುವಂತಹ ರೋಗ, ಆದ್ದರಿಂದ ಹೆಚ್ಚಾಗಿ ಈ ರೋಗದ ಹತೋಟಿಗಾಗಿ ಸಾಮೂಹಿಕ ಹಂತದಲ್ಲಿ ನಾವು ಏನೇ ಕಾರ್ಯಗಳನ್ನು ಮಾಡಿದಲ್ಲಿ ಈ ರೋಗವನ್ನು ಹೆಚ್ಚಾಗಿ ಯಶಸ್ವಿಯಾಗಿ ರೋಗವನ್ನು ನಿರ್ವಹಿಸಬಹುದು. ಪ್ರಮುಖವಾಗಿ ಮಲೆನಾಡಿಗೆ ಏನಕ್ಕೆ ಇಷ್ಟು ಹೆಚ್ಚಾಗಿ ಹರಡ್ತು ಈ ರೋಗ ಅಂತ ನೋಡಿದ್ವಿ ಅಂದ್ರೆ ಅಲ್ಲಿನ ಮಣ್ಣುಗಳಲ್ಲಿ ಹೆಚ್ಚಿನ ಹುಳಿ ಅಂಶ ಇರೋದ್ರಿಂದ, ರಸಸಾರ 7ರಿಂದ ಕಮ್ಮಿ ಇರೋದ್ರಿಂದ ಹೆಚ್ಚಾಗಿ ಸುಣ್ಣವನ್ನ ಹಾಕೋದು ತುಂಬಾ ಅವಶ್ಯಕ. ಯಾಕೆಂದ್ರೆ ನಾವು ಮಣ್ಣಿನ ಆರೋಗ್ಯ ತುಂಬಾ ಮಣ್ಣು ಪರೀಕ್ಷೆ ಮಾಡಿಸ್ತಿರ್ಬೇಕು. ಮಣ್ಣಿನ ಆರೋಗ್ಯ ಇದರಲ್ಲಿ ತುಂಬಾ ಮೂಲಭೂತ ಕಾರ್ಯವನ್ನು ನಿರ್ವಹಿಸ್ತದೆ. ಯಾಕೆಂದ್ರೆ ನಾವೇನೇ ಗೊಬ್ಬರಗಳನ್ನು ನೀಡಬಹುದು ಅಥವಾ ನಾವೇನೇ ಸಾವಯವ ಗೊಬ್ಬರಗಳನ್ನು ನೀಡಬಹುದು, ಇದೆಲ್ಲದು ಗಿಡಕ್ಕೆ ಸಿಗುವಂತಹ ರೂಪದಲ್ಲಿರುವಂತದ್ದು ಮಣ್ಣಿನ ರಸಸಾರ. ಮಣ್ಣಿನ ರಸಸಾರನ ಆಧಾರದ ಮೇಲೆ ಜೀವಾಣುಗಳು ಈ ಗೊಬ್ಬರಗಳನ್ನ ಗಿಡಕ್ಕೆ ಲಭ್ಯವಿರುವಂತಹ ರೂಪಕ್ಕೆ ಕೊಡುತ್ತವೆ. ಅಲ್ಲದೆ ಸುಣ್ಣವನ್ನು ಹಾಕೊಳ್ಳೋದ್ರಿಂದ ರಸಸಾರ ಸ್ವಲ್ಪ ಜಾಸ್ತಿ ಆಗುತ್ತೆ. ಅಲ್ಲದೆ ಈಗ ಶಿಲೀಂಧ್ರನಾಶಕಗಳ ಸಿಂಪರಣೆಯನ್ನು ಕೈಗೊಂಡಾಗ ಈ ರೋಗವನ್ನು ಸ್ವಲ್ಪ ಕಂಟ್ರೋಲ್ ಮಾಡಬಹುದು. ಜೊತೆಗೆ ಒಣಗಿ ಎಲೆ ಚುಕ್ಕೆ ರೋಗ ಬಾಧಿತ ಬಿದ್ದಂತಹ ಹೆಳೆಗಳನ್ನ ಆದಷ್ಟು ತೋಟದಿಂದ ಹೊರಗಡೆ ಹಾಕ್ಬಿಟ್ಟು ಸುಟ್ಟಾಕೋದ್ರಿಂದ ಈ ರೋಗವನ್ನ ಸತ್ತಾವಸ್ಥೆಯಲ್ಲಿ ಬದುಕಿರುವಂತಹ ರೋಗಾಣುವನ್ನು ನಾವು ತಡೆಗಟ್ಟಬಹುದು. ಒಳ್ಳೆಯದು ಸರ್, ತಾವು ಇದುವರೆಗೂ ಅಡಿಕೆಯಲ್ಲಿ ಕಂಡು ಬರತಕ್ಕಂತಹ ಪ್ರಮುಖ ರೋಗಗಳು ಹಾಗೂ ಅದರ ನಿರ್ವಹಣೆ ಕುರಿತು ಸಾಕಷ್ಟು ಮಾಹಿತಿಯನ್ನು ಮಾಡಿಕೊಟ್ರಿ. ತಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಆಕಾಶವಾಣಿ ಪರವಾಗಿ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಅಡಿಕೆ ಅರಿಕೆ ಪ್ರಾಯೋಜಿತ ಕಾರ್ಯಕ್ರಮವನ್ನು ಕೇಳಿದಿರಿ. ಕಾರ್ಯಕ್ರಮದ ಪ್ರಾಯೋಜಕರು ಮ್ಯಾಮ್ಕೋಸ್ ಅಂದರೆ ಮಲೆನಾಡು ಅಡಿಕೆ ಮಾರಾಟ ಸಹಕಾರ ಸಂಘ ನಿಯಮಿತ ಶಿವಮೊಗ್ಗ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಕೆಳದಿ ಶಿವಪ್ಪ ನಾಯಕ ಕೃಷಿ ಹಾಗೂ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗ, ಇಲ್ಲಿನ ಅಡಿಕೆ ಸಂಶೋಧನಾ ಕೇಂದ್ರದ ಹಿರಿಯ ಸಂಶೋಧನಾ ಸಹಾಯಕರಾದ ಡಾ ಕಿರಣ್ ಕುಮಾರ್ ಇವರನ್ನು ಸಂದರ್ಶಿಸಿ ಕಾರ್ಯಕ್ರಮವನ್ನು ನಿರ್ಮಿಸಿದವರು ಮಹೇಶ್ ಹೆಚ್ಎಂ, ಪ್ರಸ್ತುತಿ ಎಸ್ಆರ್ ಭಟ್. ಆಕಾಶವಾಣಿ ಭದ್ರಾವತಿ ಕೇಂದ್ರದಲ್ಲಿ ನಿರ್ಮಾಣವಾದ ಈ ಕಾರ್ಯಕ್ರಮ ಮಡಿಕೇರಿ, ಹಾಸನ, ಮಂಗಳೂರು ಹಾಗೂ ಚಿತ್ರದುರ್ಗ ಕೇಂದ್ರಗಳಿಂದ ಪ್ರಸಾರವಾಯಿತು. ರೈತ ಬಾಂಧವರೇ, ಇದೀಗ ಕೇಳಿ ಶಿವಮೊಗ್ಗ ಜಿಲ್ಲೆ ಬಸವಗಂಗೂರು ಗ್ರಾಮದ ರೈತ ಅಫರೋಜ್ ಖಾನ್ ಅವರ ಕೃಷಿ ಅನುಭವಗಳ ಕುರಿತು ನಡೆಸಿದ ಸಂದರ್ಶನ. ಆತ್ಮೀಯ ರೈತ ಬಾಂಧವರೇ ಹಾಗೂ ಕಿಸಾನವಾಣಿ ಕೃಷಿ ರಂಗ ಕಾರ್ಯಕ್ರಮ ಕೇಳುಗರೆ, ಇವತ್ತು ನಮ್ಮ ಜೊತೆ ಅಫರೋಜ್ ಅವರಿದ್ದಾರೆ. ಇವರು ಬಸವನಗಂಗೂರು ಗ್ರಾಮದಲ್ಲಿ ಕೃಷಿ ಜಮೀನನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ. ಬನ್ನಿ ಈಗ ಇವರು ಯಾವ ರೀತಿಯಿಂದ ಕೃಷಿ ಬೆಳೆಗಳನ್ನು ಯಾವ ಬೆಳೆಗಳನ್ನು ಬೆಳ್ಕೊಂಡ್ಬಿಟ್ಟು ತಮ್ಮ ಜೀವನವನ್ನು ಸಾಗಿಸ್ತಾ ಇದ್ದಾರೆ ಅಂತ ಅನ್ನೋದನ್ನು ಮಾಹಿತಿ ಪಡ್ಕೊಳ್ಳೋಣ. ಪ್ರಥಮವಾಗಿ ಭದ್ರಾವತಿ ಆಕಾಶವಾಣಿ ಕೇಂದ್ರದಿಂದ ತಮಗೆ ಸ್ವಾಗತ ಕೋರುತ್ತಾ ನಮಸ್ಕಾರ. ನಮಸ್ತೆ ಸರ್. ಎಷ್ಟು ವರ್ಷದಿಂದ ತಾವು ಈ ಒಂದು ಕೃಷಿಯಲ್ಲಿ ತೊಡಗಿಸಿಕೊಂಡಿದ್ದೀರಾ? ಸರ್, ಇದು ನಮ್ಮ ಪ್ರಾಪರ್ಟಿ ಇದೆಯಲ್ಲ, ನಮ್ಮ ಅಜ್ಜನ ಕಾಲದಿಂದ, ಹೆಚ್ಚು ಕಡಿಮೆ 106 ವರ್ಷ ಜಮೀನಿದು. ಮುಂಚೆ ನಮ್ಮ ಅಜ್ಜ ಮಾಡ್ತಿದ್ರು, ಅಜ್ಜ ತೀರೋದ್ರು, ಅಜ್ಜ ತೀರೋಗ್ತಾ ಆಮೇಲೆ ನಮ್ಮ ಅಪ್ಪಾಜಿ ಅವರೆಲ್ಲ ಮಾಡ್ತಾ ಇದಾರೆ. ಈಗ ನಮ್ಮ ಅಪ್ಪಾಜಿ ಮಾಡ್ಕೊಂತ ಹಂಗೆ ನಾವು ನೀವು ಮಾಡ್ತಾ ಇದ್ದೀವಿ. ನಾವು ಮಾಡ್ತಿದ್ವಿ. ಎಲ್ಲಿ ತನಕ ಓದಿದ್ರಿ ತಾವು? ನಾವು ಓದಿರೋದು ಬರೀ ಕಮ್ಮಿ, 5ನೇ ಕ್ಲಾಸ್ ಅಷ್ಟೇ. ಯಾಕೆ ಮುಂದೆ ಯಾಕೆ ಓದ್ಲಿಲ್ಲ? ಸ್ವಲ್ಪ ಜಮೀನ್ ಮಾಡೋದು ಭಾರಿ ಆಸೆ, ಜವಾಬ್ದಾರಿಯಿಂದ ನಾವೇ ಮಾಡ್ಕೊಂಡು ಹೋದ್ವಾ, ಓದೋದ್ರಲ್ಲಿ ಅಷ್ಟು ಇದು ಮಾಡಿಲ್ಲ ಸರ್ ನಾವು. ಹಾಗಾಗಿ ಅಂದ್ರೆ ಜಮೀನು ಇದೆ ಅಂತ ಹೇಳ್ಬಿಟ್ಟು ಬಂದಿರ ಕೃಷಿ ಕಡೆ? ಹೇಗೆ? ಹ್ಮ್, ಜಮೀನ್ ಇತ್ತು. ಆಮೇಲೆ ಮನೆಯಲ್ಲಿ ಸ್ವಲ್ಪ ಜವಾಬ್ದಾರಿಯಿಂದ ನಾವೇ ನೋಡ್ಕೊಳೋದೆಲ್ಲ ಅದು. ಆಮೇಲೆ ನಾವು ಬಿಟ್ರೆ ನಮ್ಮ ಅಣ್ಣವರೆಲ್ಲ ಇದಾರೆ, ಅವ್ರಿಗೆ ಅಷ್ಟು ಜವಾಬ್ದಾರಿ ಇಲ್ಲ. ಇಲ್ಲ, ಈಗ ನಾವೇ ಎಲ್ಲ ಜವಾಬ್ದಾರಿ, ಟ್ರ್ಯಾಕ್ಟರ್ ಓಡಿಸೋದಾಗ್ಲಿ, ಜಮೀನ್ ಕಡೆ ನೋಡ್ಕೊಳೋದಾಗ್ಲಿ, ಎಲ್ಲ ನಾವೇ ಮಾಡೋದಾ. ಹಾಗಾಗಿ ಈ ಕಡೆ ಸ್ವಲ್ಪ ಜ್ಞಾನ ಬಂದ್ಬಿಡ್ತು ನನಗೆ, ಓದೋದ್ರಲ್ಲಿ ಸ್ವಲ್ಪ ಕಮ್ಮಿ ಮಾಡ್ಬಿಟ್ಟೆ. ಎಷ್ಟು ಜನ ಇದ್ರಿ ಕುಟುಂಬದಲ್ಲಿ ಸದಸ್ಯರು? ನಾವು, ನಮ್ಮ ತಂದೆಯವರು, 7 ಜನ ಅಣ್ಣ ತಮ್ಮವರು. ಎಲ್ಲರೂ ಕೂಡು ಕುಟುಂಬ ಇಲ್ಲ ಒಟ್ಟಿಗೆ ಇದಾರೆ ಎಲ್ಲ ಅಲ್ಲೇ ಎಲ್ಲ ಮದುವೆ ಆಗಿ ಎಲ್ಲ ಅಲ್ಲೇ ಸೆಟ್ಲ್ ಆಗಿ ಸಪರೇಟ್ ಸಪರೇಟ್ ಮನೆ ಮಾಡ್ಕೊಂಡಿ ಎಲ್ಲ ನಮ್ಮೂರಲ್ಲೇ ಬಸವಂಗೂರಲ್ಲಿ ಇದೇನು. ಎಷ್ಟು ಈಗ ಜಮೀನು ಹೊಂದಿದ್ರಿ ಒಟ್ಟಾರೆ? ಜಮೀನೇನು ಬೇರೆ ಕಡೆ ಎಲ್ಲಿ ತಗೊಂಡಿಲ್ಲ, ನಮ್ಮ ಅಜ್ಜ ಏನ್ ಮಾಡೋಗಿದ್ದು ಅದೇ ಜಮೀನು. ಎಷ್ಟು ಎಷ್ಟು ಎಕರೆ? ಇದು ಹೆಚ್ಚು ಕಡಿಮೆ 23 ಎಕರೆ ಚಿಲ್ಲರೆ ಇದೆ. 23 ಚಿಲ್ಲರೆ ಸ್ವಲ್ಪ ಮಾರಾಟನು ಮಾರಿದೀವಿ. ಆಮೇಲೆ ಈಗ ಇರೋದಂದ್ರೆ ಒಂದು 10 ಎಕರೆನೂ ಇದೆ ಅಷ್ಟೇ. 10 ಎಕರೆ. ಇದರಲ್ಲಿ ಈಗ ಪ್ರಮುಖವಾಗಿ ಏನೇನ್ ಬೆಳೆ ಬೆಳಿತೀರಾ? ನಾವು ಇದರಲ್ಲಿ ಮಳೆ ಚೆನ್ನಾಗಾದ್ರೆ ಜೋಳ ಬೆಳಿತೀವಿ, ಆಮೇಲೆ ಶೇಂಗಾ ಹಾಕ್ತಿವಿ, ರಾಗಿ ಹಾಕ್ತಿವಿ, ಇನ್ನೂ ಸ್ವಲ್ಪ ಮಳೆ ಜಾಸ್ತಿ ಆದ್ರೆ ಭತ್ತ ಮಾಡ್ತೀವಿ. ಅಂದ್ರೆ ನೀರಿನ ವ್ಯವಸ್ಥೆ ಇಲ್ಲ? ಇಲ್ಲ ಇಲ್ಲ. ಒಂದ್ 2 ಸತಿ ಏನೋ ಬೋರ್ ಹಾಕ್ಸಿದ್ವಿ ಪಂಪ್ ಸೆಟ್, ಅದ್ ಎರಡು ಕಡೆನೂ ಫೇಲ್ ಆಯ್ತು. ಹಾಗಾಗಿ ಮಳೆ ಬಂದ್ರೇನೆ ಬೆಳೆ, ಮಳೆ ಬಂದ್ರೆ ಮಾತ್ರ ಬೆಳೆ, ಇಲ್ಲ ಬೇಸಿಗೆದಲ್ಲಿ ಹಂಗೆ ಬೀಳ್ಬಿಟ್ಟಿರ್ತೀವಿ. ಬೇಸಿಗೆದಲ್ಲಿ ಹಂಗೆ ಬಿಟ್ಟಿರ್ತೀವಿ? ಹಂಗೆ ಬಿಟ್ಟಿರ್ತೀವಿ. ಈಗ ಎಲ್ಲ ಹೊಡೆದು ಎಲ್ಲ ಚೊಕ್ಕ ಮಾಡಿ ರೆಡಿ ಇದೆ, ಮಳೆ ಚೆನ್ನಾಗಾಯ್ತು ಅಂತಂದ್ರೆ ಬಿತ್ತಕೆ ಮಾಡ್ತೀವಿ, ಶುರು ಮಾಡ್ತೀವಿ. ಹೋದ ವರ್ಷ ಏನ್ ಬೆಳೆ ಹಾಕಿದ್ರಿ ಇದರಲ್ಲಿ? ಹೋದ ವರ್ಷ ರಾಗಿ ಹಾಕಿದ್ವಿ ಸರ್, ರಾಗಿ ಹಾಕಿದ್ವಿ, ಜೋಳ ಹಾಕಿದ್ವಿ, ಎಲ್ಲ ಜೋಳ ಫೇಲ್ ಆಯ್ತು. ಜೋಳ ಅಂತಂದ್ರೆ ಸ್ವಲ್ಪ ಮಳೆ ಜಾಸ್ತಿ ಆಗಿಲ್ಲ, ಮಳೆ ಜಾಸ್ತಿ ಆಗಿಲ್ಲ, ಮಳೆ ಕಮ್ಮಿ ಆಗಿ ಕಡಿಮೆ ಆಗಿ ಕಡಿಮೆ ಆಗಿ ಹೋಯ್ತು. ಆಮೇಲೆ ಲಾಸ್ ಆಯ್ತು ತುಂಬಾ. ಈಗ ಯಾರಿಗೆ ಹೇಳ್ತೀರಾ, ರೈತರ ಕಷ್ಟ ಯಾರಿಗೂ ಹೇಳಂಗಿಲ್ಲ, ಏನಿಲ್ಲ. ಸರ್ಕಾರಕ್ಕೆ ಏನಾದ್ರೂ ಪತ್ರ ಇದು ಮಾಡ್ಬೇಕಿತ್ತು? ನೀವು ಎಲ್ಲಾ ಮಾಡಿದ್ವಿ ಸರ್, ಕೃಷಿ ಇಲಾಖೆಗೆ ಸಂಬಂಧಪಡ್ತದೆ ಅಲ್ವಾ, ಎಲ್ಲಾ ಮಾಡಿದ್ವಿ. ಪರಿಹಾರ ಬರತ್ತೆ, ಅದ್ ಬರತ್ತೆ, ಇದ್ ಬರತ್ತೆ ಅಂತ ಹೇಳಿದ್ರು, ಅದೆಲ್ಲ ಏನು ಬಂದಿಲ್ಲ. ಅದಕ್ಕೋಸ್ಕರ ಬಿಡಬಾರ್ದಂತ ಮಾಡ್ತಿದ್ವಿ ಸರ್. ಇದ್ರ ಕೃಷಿಯಲ್ಲಿ ಯಾರ್ಯಾರು ತೊಡಗಿಸಿಕೊಂಡಿದ್ರಿ ಕುಟುಂಬದವರು? ಎಷ್ಟು ಜನ ಇದರಲ್ಲಿ ನೀವು ಕೆಲಸ ಮಾಡ್ತೀರಾ? ಈಗ ನಮ್ಮಜ್ಜ ಮಾಡ್ತಿದ್ರು, ನಮ್ಮಜ್ಜ ಆದ್ಮೇಲೆ ಜವಾಬ್ದಾರಿಯಿಂದ ನಮ್ ದೊಡ್ಡಪ್ಪ ಮಾಡ್ತಿದ್ರು, ದೊಡ್ಡಪ್ಪ ಆದ್ಮೇಲೆ ನಮ್ ತಂದೆಯವ್ರು ಮಾಡ್ತಾರೆ, ತಂದೆ ಆದ್ಮೇಲೆ ನಾವೇ ಎಲ್ಲರೂ ಒಂದಾಡ್ಕೊಂಡು ಮಾಡ್ಕೊಂಡು ಹೋಗ್ತೀವಿ, ಮಾಡ್ತಾ ಇದ್ದೀವಿ. ಇದಲ್ದನೆ ಈಗ ಹೆಚ್ಚಿನ ಒಂದು ಜನರು ಬೇಕಾದಾಗ, ಅಂದ್ರೆ ನಾಟಿ ಮಾಡ್ಬೇಕಾದ್ರೂ ಇಲ್ಲ ಬಿತ್ತಬೇಕಾದ್ರು ಜನ ಬೇಕಾದಾಗ ಅವಾಗ ಏನ್ ಬೇರೆಯವರಿಗೆ ಕೂಲಿ ಕೆಲಸ ಕರ್ಕೊಂತೀವಿ? ಕೂಲಿ ಕೆಲಸ ಕರ್ಕೊಂತೀವಿ. ಕೂಲಿ ಕೆಲಸದವರಿಗೆ ಎಷ್ಟು ಕೂಲಿ ಕೊಡ್ಬೇಕಾಯ್ತದೆ? ಈಗ ಸುಮಾರು ಅವರಿಗೆ ಈಗ ಹೆಣ್ಮಕ್ಳು ಬಂದ್ರೆ 450-500 ರೂಪಾಯಿ ನಡೀತಿದೆ. ಈಗ ಗಂಡಸರು ಬಂದ್ರೆ ಅವರಿಗೆ 500-600 ರೂಪಾಯಿ ನಡೀತಿದೆ. ಗಂಡ ಮಕ್ಕಳು ಬೇಕಾಗತ್ತೆ, ಹೆಣ್ಮಕ್ಳು ಬೇಕಾಗತ್ತೆ. ಊಟ ಊಟ ಎಲ್ಲ ನಾವೇ ಕೊಡ್ಬೇಕು, ನೀವೇ ಕೊಡ್ಬೇಕು. ಹೌದು, ನಾವು ಕರ್ಕೊಂಡು ಬರ್ಬೇಕೇನೋ. ಈಗ ಕೆಲವ್ರು ಜನ ಬರ್ತಾರೆ, ಕೆಲವ್ ಜನ ಬರಲ್ಲ, ಒಬ್ಬೊಬ್ರು ಊಟ ತರ್ತಾರೆ, ಒಬ್ಬೊಬ್ರು ಊಟ ತರಲ್ಲ. ಅವ್ರಿಗೆ ಊಟಿಗೆಲ್ಲ ಜವಾಬ್ದಾರಿಂದ ಕರ್ಕೊ ಬಂದ್ಮೇಲೆ ಜವಾಬ್ದಾರಿಂದ ಕೆಲಸನೂ ಮಾಡಿಸ್ಕೋಬೇಕು, ಊಟನೂ ಕೊಡ್ಬೇಕು ಸರ್. ಬಾರಿ ಕಷ್ಟ ಇದೆ, ಕೆಲಸದವರು ಸಿಗೋದು ಬಾರಿ ಕಷ್ಟ ಇದೆ. ಏನೋ ಬಿಡಬಾರ್ದು, ನಮ್ ಸ್ವಂತ ಜಮೀನು ಅಂತ ನಾವು ಮಾಡ್ಕೊಂಡು ಹೋಗ್ತಿದ್ವಿ. ಈ ಕೃಷಿ ಬೆಳೆ ತಗೊಂಡಾದ್ಮೇಲೆ ಮತ್ತೆ ಏನ್ ಕೆಲಸ ಮಾಡಿ? ಏನಿಲ್ಲ, ಆರಾಮಾಗಿ ಈಗ ಒಂದ್ಸಲಿ ಎಲ್ಲ ಬೆಳೆಗಳೆ ತೆಗ್ದಾದ್ಮೇಲೆ ಒಂದ್ಸಲಿ ಕ್ಲೀನ್ ಆಗಿ ಹೊಡೆದಿ ಬಿಡ್ತೀವಿ. ಅಷ್ಟರಲ್ಲಿ ಒಂದ್ 3-4 ತಿಂಗಳು ರೆಸ್ಟ್ ಇರತ್ತೆ. ಆಮೇಲೆ ಮತ್ತೆ ಮಳೆ ಸ್ಟಾರ್ಟ್ ಆದ್ರೆ ಮತ್ತೆ ಕೆಲಸ ಜಮೀನ್ದ ಮಾಡ್ತೀವಿ. ಇದ್ ಬಿಟ್ರೆ ಮತ್ತೆ ಏನು ಮಾಡಲ್ಲ ಸರ್. ಓ, ಬೇರೆ ವ್ಯಾಪಾರ ಇಲ್ಲ ಸರ್, ಆತರ ಏನಿಲ್ಲ. ನಮ್ದು ಜಮೀನಲ್ಲೇ ಕೆಲಸ, ಕೆಲಸ ಬೇರೆ ಕಡೆ ಮಳೆ ಗಿಳೆ ಎಲ್ಲ ಏನೂ ಇಲ್ಲ ಅಂದ್ರೆ ಮನೇಲಿ ಇರೋದು ಅಷ್ಟೇ. ಮನೇಲಿ ಈಗ ಮತ್ತೆ ಇದರಲ್ಲಿ ಈಗ ಕಳೆಗಳ ಒಂದು ನಿರ್ವಹಣೆಗೆ ಏನ್ ಮಾಡ್ತೀರಿ? ಕಳೆ ತೆಗಿಬೇಕಾದ್ರೆ ಮನುಷ್ಯರಿಂದ ತೆಗಿಸ್ತೀರಾ ಇಲ್ಲ ಔಷಧಿ? ಈಗ ಕಳೆ ನಕ್ಸ್ಕೊಂಡ್ ಬಂದಿದೆ, ಅದು ಯೂಸ್ ಮಾಡ್ತೀವಿ. ಆಮೇಲೆ ಗೊಬ್ಬರ ಯೂಸ್ ಮಾಡ್ತೀವಿ. ಸರ್ಕಾರಿ ಗೊಬ್ಬರ ಬಂದಿದೆಲ್ಲ, DAP ಇದೆ, ವೀರ್ಯಾ ಇದೆ, ನಮಗೆ ಏನೇನ್ ಯಾವ ಟೈಮ್ ಅಲ್ಲಿ ಏನೇನ್ ಬೇಕಾಗುತ್ತೋ ಅದಂದಿ ನಾವು ಬಳಸ್ಕೊಂತೀವಿ. ಬಳಸ್ಕೊಂತೀರಾ? ಎಲ್ಲಿ ಮಾಹಿತಿ ಪಡ್ಕೊಳ್ತೀರಿ? ಆಗ ನಿಮಗೆ ಕೃಷಿಗೆ ಸಂಬಂಧಪಟ್ಟಿದೆ ಏನಾದ್ರೂ ಬೇಕಂತ ಹೇಳಿದ್ರೆ? ಅದು ನಾವು ಸರ್ಕಾರ ಗೊಬ್ಬರ ಸೇಲಿಂಗ್ ಮಾಡ್ತಾರಲ್ಲ, ಡೀಲರ್ ರೈತರ ಇದೆ ಅಂತ ಹೇಳಿದ್ರೆ ಅವ್ರು ಏನೇನ್ ಸಂಬಂಧಪಟ್ಟಿದ್ರು ಆ ಸಂಬಂಧಪಟ್ಟ ಕೊಡ್ತಾರೆ. ಇಲ್ಲಿ ಕೃಷಿ ಮಹಾವಿದ್ಯಾಲಯ, ಕೃಷಿ ವಿಶ್ವವಿದ್ಯಾಲಯ ಹತ್ರದಲ್ಲೇ ಇದೆ, ಅಲ್ಲಿ ತರಬೇತಿ ಏನಾದ್ರು ಹೋಗಿದ್ದೀರಾ? ಕೃಷಿ ಇಲಾಖಾ ಹಾಕ ಟೈಮ್ ಅಲ್ಲಿ ಹೋಗ್ತೀವಿ, ಅಲ್ಲಿ ಏನು ತಗೊಳೋದು ಪಡೋದು ಏನು ಮಾಡಿಲ್ಲ. ಅಂದ್ರೆ ಈಗ ಟ್ರೈನಿಂಗ್ ಕೊಡ್ತಾರೆ? ಟ್ರೈನಿಂಗ್ ಕೊಡ್ತಾರೆ, ಆತರ ಏನು ಹೋಗಿಲ್ಲ ಸರ್. ಅಲ್ಲಿ ತರಬೇತಿ ಅಂತಂದ್ರೆ ಈಗ ಯಾವ ರೀತಿ ಬೆಳಿಬೇಕು, ಯಾವ ರೀತಿಯಿಂದ ಈಗ ಮುಂಗಾರು ಬಂದ ತಕ್ಷಣ ಈಗ ಮುಂಗಾರದಲ್ಲಿ ಏನ್ ಬೆಳಿಬೇಕು? ಇಲ್ಲ ಸರ್, ಆತರ ಏನು ಹೋಗಿಲ್ಲ. ಅಲ್ಲಿ ಏನಪ್ಪ ಅಂದ್ರೆ 5 ಅಂಗಡಿಗಳು ಕೃಷಿ ಇಲಾಖೆ ಹಾಕ್ತಾರಲ್ಲ, ಆ ಟೈಮ್ ಅಲ್ಲಿ ಒಂದ್ ಸ್ವಲ್ಪ ನೋಡಕ್ಕೆ ಚೆನ್ನಾಗಿರತ್ತಲ್ಲ, ಹೋಗೋದು ಬರೋದು ಅಷ್ಟೇ. ಅದು ಕೃಷಿ ಮೇಳದಲ್ಲಿ ಹೇಳ್ತಾ ಇದ್ದೀರಿ. ಅದಾದ್ಮೇಲೆ ಮತ್ತೆ ಬೇರೆ ಏನಾದ್ರೂ ಹೋಗಿದ್ರಾ? ಇಲ್ಲ ಸರ್, ಎಲ್ಲೂ ಹೋಗಿದ್ರು. ಈಗ ತಮ್ಮ ಒಂದು ಹ್ಯಾಂಡ್ ಸೆಟ್ ಅಲ್ಲಿ ಮೊಬೈಲ್ ಅಲ್ಲಿ ಈಗ ಮಳೆ ನಾಳೆ ಆಗ್ತದೆ, ಮಾರ್ಕೆಟ್ ರೇಟ್ ಎಷ್ಟಿದೆ, ಆ ತರದ ಮಾಹಿತಿ ಹೇಗೆ ಪಡ್ಕೊಂತೀರಿ? ಮೊಬೈಲಿಗೆ ಬರುತ್ತಾ? ಇಲ್ಲ ಇಲ್ಲ, ಆತರ ಏನು ಪಡ್ಕೊಳಲ್ಲ. ಕೆಲವ್ ಜನ ಇರ್ತಾರಲ್ಲ, ಕೆಲವ್ ಟಿವಿಯಲ್ಲಿ ನ್ಯೂಸ್ ಅಲ್ಲೂ ಬರತ್ತೆ, ಕೆಲವರು ಜನ ಇರ್ತಾರಲ್ಲ ಈ ತರ ಜೋಳ ಇಷ್ಟಿದೆಯಂತೆ, ಶೇಂಗಾ ಇಷ್ಟಿದೆಯಂತೆ, ಭತ್ತ ಇದು ಇಷ್ಟಿದೆ ಅಂತ ಮಾತು ಮಾತಲ್ಲಿ ಗೊತ್ತಾಗ. ಅಷ್ಟೇ, ಅಂದ್ರೆ ನೀವು ಅಕ್ಕಪಕ್ಕದಲ್ಲಿ ಇರ್ತಕ್ಕಂತ ರೈತರ ಮುಖಾಂತರ ತಿಳಿಸ್ಕೊಂತಾರ? ಆಮೇಲೆ ಮಧ್ಯ ಡೀಲರ್ಗಳು ಇರ್ತಾರಲ್ಲ, ಅವರು ಕೂಡ ಹೇಳ್ತಾರೆ ನಿಮ್ಗೆ ಈ ತರ ಇದೆ ನೋಡ್ರಿ, ಇಷ್ಟಿದೆ ಸರ್, ಹಿಂಗ ಈ ರೇಟಿಗೆ ತುಂಬತೀವಿ, ಈ ರೇಟಿಗೆ ನೀವು ಸೇಲಿಂಗ್ ಕೊಡ್ಬೇಕು ಹಂಗಿಂಗ ಅಂತ ಅವರು ಹೇಳ್ತಾರೆ. ಇದು ಕಳೆಗಳು ಆಯ್ತು, ಕಳೆಗಳಾದ್ಮೇಲೆ ಈಗ ಮುಂದಿನ ಒಂದು ಅಂತಂದ್ರೆ ಗೊಬ್ಬರ ಹಾಕಬೇಕಾದ್ರೆ ಅದು ಎಲ್ಲ ಮಾಡ್ಬೇಕಾದ್ರೆ ಮತ್ತೆ ಆಳುಗಳು ಬೇಕಾಯ್ತು? ಎಲ್ಲದಕ್ಕೂ ಆಳುಗಳು ಬೇಕು ಸರ್. ಈಗ ಒಬ್ರು ಗಣಿಂದ ನಾವು ಮಾಡಕ್ ಆಗಲ್ಲ ಅಷ್ಟು ಒಂದು ಜಮೀನು ಅಲ್ಲ ಅಂದ್ರೆ ಮನೆಯಲ್ಲಿ ಎಲ್ಲರೂ ಸೇರಿಸ್ಕೊಂಡ್ರೆ ಮಾಡಬಹುದು, ಬಟ್ ಮನೆಯಲ್ಲಿ ಮಾಡ್ತೀವಿ. ಕೆಲವರು ಮನೆಯಲ್ಲಿ ಹುಷಾರಿರಲ್ಲ, ಕೆಲವರು ಹೆಣ್ಮಕ್ಳು ಗೊತ್ತಲ್ಲ ಹೊರಗಡೆ ಬರಕ್ಕೆ ಇದ್ ಮಾಡ್ತಾರೆ. ಕೂಲಿಯರು ಬೇಕೇ ಬೇಕು ಸರ್, ಬೇಕಂತೀರಿ? ಕೂಲಿಯಲ್ಲಿ ಬೇಕೇ ಬೇಕು, ಕರ್ಕೊಂಡ್ ಬಂದೇ ಬರ್ತೀವಿ. ಇದು ಅಲ್ದನೆ ಮತ್ತೀಗ ಕೂಲಿ ಆಳುಗಳು ಆಯ್ತು, ಕೂಲಿ ಆಳುಗಳು ಆದ್ಮೇಲೆ ಈಗ ಇನ್ನೇನು ಕಟಾವು ಮಾಡ್ಬೇಕು ಅಂತಂತ ಹೇಳೋ ಸಮಯದಲ್ಲಿ, ಕಟಾವಿನ ಸಮಯದಲ್ಲಿ ಎಷ್ಟು ಜನ ತಗೊಳ್ತೀರ? ಈಗ ಮಿಷಿನ್ ಎಲ್ಲ ಬಂದಿದೆ ಸರ್, ಮುಂಚೆ ಎಲ್ಲ ಮಿಷಿನ್ ಏನೇ ಬಂದಿದ್ದಿಲ್ಲ, ಈಗ ಮಿಷಿನ್ ಎಲ್ಲ ಬಾರಿ ಬಾರಿ ವೆರೈಟಿ ವೆರೈಟಿ ಮಿಷಿನ್ ಬಂದಿದೆ. ಜೋಳ ಮುರಿಯೋದ್ ಮಿಷಿನ್ ಬಂದಿದೆ, ರಾಗಿ ಕೊಯ್ಯೋದ್ ಮಿಷಿನ್ ಬಂದಿದೆ, ಸುಮಾರು ಮಿಷಿನ್ ಬಂಗ್ಲೋ ಬಂದಿವ. ಈಗ ನಮ್ ಟೈಮಿಗೆ ಸಿಕ್ಕಿದ್ರೆ ಕೂಲಿಯರಿಗೆ ಕೂಲರಿಗೆ ಉಪಸ್ಕೊಂತೀವಿ, ಕೂಲರ್ ಸಿಗೋದ್ ಬಾರಿ ಕಷ್ಟ ಆಯ್ತಂದ್ರೆ ಮಿಷಿನ್ಗಳಲ್ಲಿ ಇದ್ ಮಾಡ್ಕೊಂತೀವಿ. ಮಷಿನ್ಗಳಲ್ಲಿ ಮಷಿನ್ ಅಂತಂದ್ರೆ ಇದು ನೀವು ಸ್ವಂತ ಇಟ್ಕೊಂಡಿದ್ದೀರಾ ಇಲ್ಲ ಬಾಡಿಗೆ? ಬಾಡಿಗೆ ಬಾಡಿಗೆ, ಅದಕ್ಕೆ ಗಂಟೆ ಲೆಕ್ಕ. ಅದು ಗಂಟೆ 2,800 ರೂಪಾಯಿ, 2,500 ರೂಪಾಯಿ, 3,000 ರೂಪಾಯಿ ಹಂಗ ನಡೆಯತ್ತೆ. ಅವರು ಹೊರಗಡೆಯಿಂದ ಬಂದ್ ಮಾಡೋದು, ಈಗ ಅವ್ರು ಎಷ್ಟು ಗಂಟೆ ಮಾಡ್ತಾರೆ ಅಷ್ಟು ಗಂಟೆ ದುಡ್ಡು ಇಸ್ಕೊಂಡು ಹೋಗ್ತಾರೆ ಸರ್. ಇದಾದ್ಮೇಲೆ ಈಗ ತಮ್ಗೆ ಬಿಡುವು ಸಿಕ್ಕಿದೆ ಅಂತ ತಿಳ್ಕೊಳ್ಳಿ, ಬಿಡುವು ಸಿಕ್ಕಿದ ಸಮಯದಲ್ಲಿ ಯಾವ ರೀತಿಯಿಂದ ಕಳಿತೀರಾ ಅಂತಂದ್ರೆ, ಈಗ ಕಟಾವತ್ ಮಾಡಿ ಆಯ್ತು, ಫಸಲು ತಗೊಂಡಾಯ್ತು, ಅದಾದ್ಮೇಲೆ ಯಾವ ರೀತಿಯಿಂದ ತಾವು ಅಂದ್ರೆ ಬೇರೆ ಜಮೀನು ಏನಾದ್ರೂ ಮಾಡ್ತೀರಾ ಹೇಗೆ? ಇಲ್ಲ ಇಲ್ಲ, ಬೇರೆ ಜಮೀನು ಏನು ಮಾಡಲ್ಲ. ನಮ್ದೇನಿದೆ ಮಳೆಗಾಲದಲ್ಲಿ ಏನ್ ಬಿತ್ಕೆ ಮಾಡ್ತೀವಿ ಅದೇ ಬಿತ್ಕೆ. ಕಟಾವ್ ಆದ್ಮೇಲೆ ಬೇಸ್ಗೆದ್ ಮಾಡೋದಿದ್ರೆ ಬೇಸ್ಗೆದ್ ಮಾಡ್ತೀವಿ, ಈಗ ಪಂಪ್ ಸೆಟ್ ನೀರೆಲ್ಲ ಏನಾದ್ರು ವ್ಯವಸ್ಥೆ ಇದ್ರೆ ಮಾಡೋದಿದ್ರೆ ಮಾಡ್ತೀವಿ, ಇಲ್ಲ ಪಂಪ್ ಸೆಟ್ ಇಂದ್ರೆ ಸ್ವಲ್ಪ ಸಮಸ್ಯೆ ಇದೆ, ಪಂಪ್ ಸೆಟ್ ವ್ಯವಸ್ಥೆ ಏನಿಲ್ಲ ಅಂತ ಹೇಳಿದ್ರೆ ಹಂಗೆ ಬಿಡ್ತಿರ್ತೀವಿ. ಹೊರಗಡೆ ಏನ ತಗೊಳ್ಳಲ್ಲ? ಇಲ್ಲ ಇಲ್ಲ ಇಲ್ಲ, ಹೊರಗಡೆ ಗುತ್ತಿಗೆ ಆಧಾರ ಮೇಲೆ? ಇಲ್ಲ ಇಲ್ಲ ಸರ್, ಏನು ಮಾಡಲ್ಲ, ನಮ್ದೇ ಇದೆಯಲ್ಲ ನಾವೇ ನೋಡ್ಕೊಂತೀವಿ ಸರ್. ಇದೇ ಮಾಡಿದ್ರೆ ಸಾಕಾಗಿದೆ, ಎಲ್ಲಿ ಸರ್ ಬೇರೆ ಕಡೆ ಮಾಡಕ್ಕೂ ಆಗಲ್ಲ, ಎಲ್ಲ ಲಾಸ್ ಆಗುತ್ತೆ. ಈಗ ಮಳೆ ಚೆನ್ನಾಗ್ ಬಂದ್ರೆ ಬೆಳೆ ಚೆನ್ನಾಗ್ ಬರಲ್ಲ, ಜಾಸ್ತಿ ಮಳೆ ಆದ್ರೆ. ಈಗ ಸ್ವಲ್ಪ ಮಳೆ ಕಮ್ಮಿ ಆದ್ರೂ ಬೆಳೆ ಚೆನ್ನಾಗ್ ಬರಲ್ಲ, ಮೀಡಿಯಮ್ ಆಗಿ ಬರ್ಬೇಕು. ಈಗ ನಮ್ ಕಷ್ಟಗಳು ಯಾರು ಅರ್ಥ ಮಾಡ್ಕೊಳಲ್ಲ, ಯಾರಿಗೂ ಹೇಳಂಗೂ ಇಲ್ಲ. ಈಗ ಬಿಡ್ಬಾರ್ದು ಲಾಸ್ ಲಾಭನು ಅಂತ ಮಾಡ್ಕೊಂಡು ಹೋಗ್ತೀವಿ ಸರ್. ಒಟ್ಟಾರೆಯಾಗಿ ಏನ್ ಅನಿಸ್ತದೆ ನಿಮ್ಗೆ, ನೀವು ಮಾಡಿದಕ್ಕೆ ಒಂದು ಪ್ರತಿಫಲವಾಗಿ ಲಾಭ ಅಂತ ಅನ್ಸುತ್ತ? ಈ ಕಡೆ ಲಾಭನು ಅಂತ ಹೇಳಂಗಿಲ್ಲ, ಈ ಕಡೆ ಲಾಸ್ ಅಂತೂ ಹೇಳಂಗಿಲ್ಲ, ಸಾಧಾರಣ ನಡೆಯುತ್ತೆ. ಈಗ ಒಳ್ಳೆ ಜೋಳ ಗಿಳ ಬಂದ್ರೆ ಈಗ ಮಾಡಿದ ಖರ್ಚಿಗೂ ಒಂದ್ ಸ್ವಲ್ಪ ಒಂದ್ 10% ಲಾಭ ಬರ್ಬೋದು. ಇಲ್ಲ ಅಂದ್ರೆ ಮಳೆಗೆಲೆ ಹೋತು ಅಂದ್ರೆ ಅಲ್ಲಿಗಲ್ಲಿ ಮಾಡಿದ ಖರ್ಚಿಗೆ ಅಲ್ಲಿಗಲ್ಲಿ ಕರೆಕ್ಟ್ ಆಗತ್ತೆ. ಈ ಕಡೆ ಲಾಭನು ಇಲ್ಲಂಗಿಲ್ಲ, ಈ ಕಡೆ ಲಾಸ್ ಇಲ್ಲಂಗಿಲ್ಲ. ಮಾರ್ಕೆಟಿಗೆ ನಿಮ್ಮ ಉತ್ಪನ್ನಗಳನ್ನ ನೀವೇ ತಗೊಂಡು ಹೋಗ್ತೀರಾ ಇಲ್ಲ ಅವ್ರು ಬರ್ತಾರೆ? ಇಲ್ಲ, ಡೀಲರ್ಗಳು ಇರ್ತಾರಲ್ಲ, ಏಜೆಂಟ್ ಮುಖಾಂತರ. ಡೀಲರ್ಗಳು ಇರ್ತಾರಲ್ಲ, ಈಗ ತುಂಬಾ ಇರ್ತಾರಲ್ಲ, ಅವರೇ ತುಂಬತಾರೆ ಸರ್. ಅಂದ್ರೆ ಅವ್ರು ಹೇಳಿದ ರೇಟಿಗೆ ಒಪ್ಕೊಂತೀರಾ? ಈಗ ನಮಿಗೂ ಈಗ ಜೋಳ 1,300 ರೂಪಾಯಿ, 1,400 ರೂಪಾಯಿ ಹಿಂಗ್ ಕ್ವಿಂಟಲ್ ಅಂತ ಹೇಳ್ತಾರ ಅವರು. ಏ ನೋಡಿ ಸರ್, ತುಂಬಾ ಲಾಸ್ ಆಗತ್ತೆ ಹಂಗಿಂಗ್ ಅಂತ ನಾವು ಹೇಳ್ತೀವಿ. ನೋಡ್ರಿ ಮಾರ್ಕೆಟ್ ರೇಟ್ ಅಲ್ಲಿ ಇಷ್ಟಿದೆ, ಏನೋ ನೀವು ಹಳಬ್ರು ಪರಿಚಯದೀವಿ ಹಂಗಿಂಗ್ ಅಂತ ಹೇಳಿದಕ್ಕೆ ಒಂದ್ 20-30 ರೂಪಾಯಿ ಹಾಕೊಡ್ತೀನಿ ಅಂತ ಹೇಳ್ತಾರೆ. ನಮಗೆ ಒಂದ್ಸರಿ ತಗೊಳ್ರಿ, ಏನು ಮತ್ತೆ ಇಟ್ಕೊಂಡಿರಿ, ಇಟ್ಕೊಂಡ್ರೆ ಮತ್ತೆ ಲಾಸೇ ಅದು. ಹಂಗಾಗಿ ಬರೋಷ್ಟು ಬರ್ಲಿ ಅಂತ ನಮಗ್ ಚೆನ್ನಾಗಾದ್ರೆ ನಾವು ಕೊಡ್ತೀವಿ. ಶೇಂಗಾನು ಅಷ್ಟೇ, ಇಲ್ಲಿಂದ ಶೇಂಗಾ ನಾವು ದೊಣಗೇರಿ ಹೋಗ್ತೀವಿ. ಶೇಂಗಾನು ದೊಣಗೇರಿಯಲ್ಲಿ RMC ಇದೆ, APMC ಅಲ್ಲಿಗೆ ಹೋಗ್ತೀವಿ. ಅಲ್ಲಿಗೆ ನಾವು ಹೆಚ್ಚು ಕಡಿಮೆ 100 ವರ್ಷದಿಂದ ಅಲ್ಲಿಗೆ ಹೋಗೋದು. ಶಿವಮೊಗ್ಗದಲ್ಲಿ ಶಿವಮೊಗ್ಗದಲ್ಲ ಬರಿ ಕಷ್ಟಾನೆ. ಕಷ್ಟ ಅಂತಂದ್ರೆ ಶಿವಮೊಗ್ಗದಲ್ಲಿ ಕೇವಲ ಅಡಿಕೆ ಮಾತ್ರ. ಅಡಿಕೆ ಮಾತ್ರ. ಈಗ ಶೇಂಗಾ ಮಾತ್ರ ಏನಿದೆ ದೊಣಗೇರಿ ಹೋಗೋದು APMC ಗೆ. ಈ ಜೋಳ ಗಿಳ ಏನಿಲ್ಲ, ಇಲ್ಲಿ ಅಕ್ಕಪಕ್ಕದ ಲೋಕಲ್ದಲ್ಲೇ ಡೀಲರ್ಗಳು ತುಂಬತಾರೆ. ಈಗ ಭತ್ತ ನಾವು ತಿನ್ನಕ್ ಅದೇ ನಾವು ತಿನ್ನೋದು, ಈಗ ಮನೆಗೆ ನಾವ್ ಅದೇ ಯೂಸ್ ಮಾಡೋದು. ನಮಗೆ ಎಷ್ಟು ಬೇಕಾದ ಎಷ್ಟು ಇಟ್ಕೊಂತೀವಿ, ಉಳ್ದೇ ಇರೋದು ಮಾರಾಟ ಮಾಡ್ತೀವಿ. ಅದು ಚೆನ್ನಾಗಾದ್ರೆ ಭತ್ತ ಚೆನ್ನಾಗಾದ್ರೆ. ಯಾವ ತಳಿ ಬೆಳಿತೀರಿ ಈಗ, ಶೇಂಗಾದಲ್ಲಿ ಆಗ್ಲಿ ಭತ್ತದಲ್ಲಿ ಆಗ್ಲಿ ರಾಗಿಯಲ್ಲಿ ಆಗ್ಲಿ? ಈಗ ನಾವು 3 ತಿಂಗಳದ್ ಬರುತ್ತಲ್ಲ ಸರ್ ರಾಗಿ, 70 ಕೆ ರಾಗಿ ಅಂತ, ಅದ ಹಾಕ್ತಿವಿ. ಜೋಳದಲ್ಲಿ ನಮ್ ಸೈಡ್ ಎಲ್ಲ ಜೋಳ ಸ್ವಲ್ಪ ಇದು ಮಣ್ಣೆಲ್ಲ ಅಲ್ಲ, ನಮಗೆ CP ಜೋಳನೇ ಬೇಕು ಕಾಳು. ಆಮೇಲೆ ಭತ್ತ ಇದೆಯಲ್ಲ, ನಾವು ವಾಮನ್ ಭತ್ತ ಬೆಳಿತೀವಿ. ಆಮೇಲೆ ಜೈ ಜಸ್ವನ ಅದು ಬೆಳಿತೀವಿ. ಮುಂಚೆ ಅಲ್ಲ ಇದು ಕೆಂಪ್ ಜೊತೆ ಅಂತ ಬರ್ತಲ್ಲ, ಅದು ಬೆಳಿತಿದ್ವಿ. ನಮಗೆ ಯಾವ್ದು ಉತ್ತಮ ಆಗತ್ತೆ ನಾವು ಇದು ಮಾಡ್ತೀವಿ. ಈಗ ಇಷ್ಟೊಂದು ಈಗ ಶೇಂಗಾ ಇದು ಬೆಳೆ ಬದಲಿಗೆ ಏನೋ ಒಂದು ಒಳ್ಳೆ ಬೆಳೆ ತಗೋಬೇಕು, ಹೆಚ್ಚಿನ ಒಂದು ಲಾಭ ಮಾಡ್ಬೇಕು ಅನ್ನೋ ಒಂದು ಆಸೆ ಆಕಾಂಕ್ಷೆ ಇಲ್ವಾ? ಇರತ್ತೆ. ಈಗ ಮಳೆ ಚೆನ್ನಾಗ್ ಆಗ್ಬೇಕಲ್ಲ, ಈಗ ನಮ್ ಬೆಳೆ ಚೆನ್ನಾಗಿದ್ರೆ ಮಳೆ ಕಮ್ಮಿ ಆಗತ್ತೆ, ಮಳೆ ಕಮ್ಮಿ ಇದ್ರೆ ಬೆಳೆ ಚೆನ್ನಾಗಿರತ್ತೆ. ಹೆಂಗೋ ಸಾಧಾರಣ ಯಾರಿಗೂ ಹೇಳಂಗಿಲ್ಲ, ಈಗ ಮೇಲ್ಗಡೆ ಎಲ್ಲ ದಾಟ. ಮಳೆ ಮೇಲೆ ಡಿಪೆಂಡ್. ಈಗ ನಮ್ ಪಂಪ್ ಸೆಟ್ ಎಲ್ಲ ವ್ಯವಸ್ಥೆ ಇದ್ರೆ ಈಗ ಮಳೆ ಕಮ್ಮಿ ಆದ್ರೆ ಪಂಪ್ ಸೆಟ್ ಅಲ್ಲಿ ಯೂಸ್ ಮಾಡ್ಕೊಂತೀವಿ. ಪಂಪ್ ಸೆಟ್ ಇಲ್ಲ, ಎರಡ್ ಸತಿ ಹಾಕ್ಸಿದೀನಿ ಬೋರು ಫೇಲ್ ಆಯ್ತು. ಎಲ್ಲ ಮಳೆ ಮೇಲೆ ನಿಮ್ಗೆ. ಮಳೆ ಒಳ್ಳೇದಾದ್ರೆ ಬೆಳೆ ಬರುತ್ತೆ ಅಂತ ಹೇಳ್ತೀರಾ, ಇಲ್ಲ ಅಂದ್ರೆ ಇಲ್ಲ? ಇಲ್ಲ. ಈಗ ಬೆಳೆ ಚೆನ್ನಾಗಿದ್ರೆ ನಮ್ ಟೈಮಿಗೆ ಮಳೆ ಇರಲ್ಲ. ಈಗ ನಾವು ಹಸು ಇದ್ದಾಗ ಊಟ ಇರ್ಲಂಗ ಮಾಡ್ತೀವಲ್ಲ, ಹಂಗೆ ಚೆನ್ನಾಗಿ ಬೆಳೆ ಇದ್ದಾಗ ಮಳೆ ಕಮ್ಮಿ ಆಗತ್ತೆ, ಮಳೆ ಕಮ್ಮಿ ಇದ್ದಾಗ ಬೆಳೆ ಚೆನ್ನಾಗಿರತ್ತೆ. ಬೆಳೆ ಚೆನ್ನಾಗಿ. ಮತ್ತೆ ಈಗ ಇದರಲ್ಲಿ ತಮ್ಗೆ ಈಗ ಏನು ಒಂದು ಕಷ್ಟ ಅನ್ಸಿದೆ ಅಂತಂದ್ರೆ, ಈ ಒಂದು ಕೃಷಿಯಲ್ಲಿ ನೀವು ಹೇಳ್ತಾ ಇದ್ರಿ ನಿಮ್ಮ ತಲೆ ತಲಾಂತರಗಳಿಂದ ಎಲ್ಲ ಮಾಡ್ಕೊಂಡು ಬಂದಿದ್ದೀರಾ. ನಿಮ್ಮ ಅಜ್ಜ ಮಾಡ್ತಾ ಇದ್ರು, ಮುತ್ತಜ್ಜ ಮಾಡ್ತಾ ಇದ್ರು, ಅಪ್ಪ ಮಾಡ್ತಾ ಇದ್ರು, ಅಪ್ಪ ಈಗ ನೀವು ಮಾಡ್ತಾ ಇದ್ದೀರಾ. ನಿಮಗೆ ಈಗ ನಿಮ್ಮ ಒಂದು ಅನುಭವದಲ್ಲಿ ಏನ್ ಕಷ್ಟ ಅನ್ಸಿದೆ ಅಂದ್ರೆ, ಈಗ ಕೀಟ ರೋಗ ನಿರ್ವಹಣೆ ಆಗಿರ್ಲಿ, ಮತ್ತೆ ಮಾರ್ಕೆಟಿಂಗ್ ವ್ಯವಸ್ಥೆ ಆಗಿರ್ಲಿ, ಅಥವಾ ಬಿತ್ತನೆ ಮಾಡ್ಬೇಕಾದ್ರೆ ಏನ್ ಕಷ್ಟ ಅನ್ಸಿದೆ ನಿಮ್ಗೆ ಇದರಲ್ಲಿ? ನಮಗೆ ಬಿತ್ತನೆ ಮಾಡತ್ತ ಅದು ಎಲ್ಲ ಏನು ಕಷ್ಟ ಅನ್ಸಲ್ಲ ಸರ್. ಇದು ಈಗ ಬಿತ್ತನೆ ಮಾಡಾದ್ಮೇಲೆ ಪೈರ್ ಬರತ್ ನೋಡ್ರಿ, ಆ ಟೈಮಲ್ಲೇ ಬಾರಿ ಕಷ್ಟ ಸರ್. ಈಗ ಹುಳ ಅವು ಇವು ಸುಮಾರು ಹುಳ, ಈಗ ಎರಡ್ ಮೂರ್ ಸತಿ ಔಷಧಿ ಹೊಡಿಬೇಕು, ಗೊಬ್ಬರ ಹಾಕ್ಬೇಕು, ಗೊಬ್ಬರ ಹಾಕಿದ್ಮೇಲೆ ಔಷಧಿ ಎಲ್ಲ ಮಾಡೋದಾದ್ಮೇಲೆ ಅದು ಎಂತದ್ದು ಹುಳ ಇದು ಎಲ್ಲ ಬರ್ತಾವಲ್ಲ, ಅಂತ ಟೈಮಲ್ಲಿ ಹೊಟ್ಟೆ ಎಲ್ಲ ಉರಿಯತ್ತೆ. ಅದೇ ಒಂಥರ ಬೇಜಾರ. ಈಗ ನಾವು ಅಷ್ಟಿಗೊಂದು ಕಷ್ಟಪಟ್ಟು ಏನೋ ಒಂಥರ ಭೂಮಿನ ತಾಯಿ ತಿನ್ಸಕಾಗತ್ತೆ. ಈ ಕಡೆ ನಾವು ತಿನ್ನಂಗಿಲ್ಲ, ಈ ಕಡೆ ಬೇರೆಯವರು ತಿನ್ನಂಗಿಲ್ಲ, ನಾವು ಮಾಡಿದ್ದು ಭೂಮಿ ತಾಯಿ ತಿನ್ನಂಗಾಗತ್ತೆ. ಇದ್ರ ಜೊತೆ ಈಗ ಮನೆಯಲ್ಲಿ ಹಸು ಎಮ್ಮೆ ಸಾಕಣೆ ಮಾಡಿದೀರಾ? ಇದೆ ಸರ್, ನಮ್ಮ ಮನೆಯಲ್ಲಿ ಹಸು ಇದೆ, ಹಸು ಒಂದ್ ಮೂರ್ನಾಲ್ಕು ಹಸು ಇದಾವೆ, ಅದ್ರ ಜೊತೆಯಲ್ಲಿ ಅವ್ರ ಕರುಗಳಿದಾವೆ, ಇದೆ ಹಸು ಇದೆ. ಎಮ್ಮೆ ಗಿಮ್ಮೆ ಏನಿಲ್ಲ, ಹಾಲ್ ಕೊಡೋದು ಹಸು ಇದಾವೆ, ಹಾಲ್ ಕೊಡೋದು ಹಸು. ಇದ್ರ ಜೊತೆ ಮತ್ತೀಗ ಕೋಳಿ ಕುರಿ ಕುರಿಯ ಇದೆ ಸರ್. ಯಾವ ಕುರಿ ಅದು? ಕರೆ ಮರಿ ಇರುತ್ತಲ್ಲ, ಕರೆ ಮರಿಗೆ ನಾವು ಬಾರಿ ಇಷ್ಟಪಡೋದು ಕಡಿಸಲ್ಲ. ಕರೆ ಮರಿನೇ ಸಾಕ್ತಿವಿ, ಸಾಕದ ಮರಿನೇ, ಬಟ್ ಕರೆ ಮರಿ, ಕರೆ ಕಲರ್ ಬರುತ್ತಲ್ಲ ಅದು ಮರಿ. ವರ್ಷಕ್ಕೆ ಎಷ್ಟು ಮರಿ ಹಾಕ್ತದೆ? ವರ್ಷಕ್ಕೆ ಅಥವಾ ಆರು ತಿಂಗಳಿಗೆ? ಅದ್ ನಾವು ಗಂಡ್ ಮರಿ ತರೋದು, ಹೆಣ್ ಮರಿ ಅಲ್ಲ. ಅಂದ್ರೆ ಮಾರಾಟ ಮಾಡೋದು? ಮಾರಾಟ ಮಾರಲ್ಲ, ನಮ್ ಖುಷಿಗೆ ಸಾಕಾಕೆ. ಈಗ 24 ಗಂಟೆ ಇಲ್ಲೇ ಜಮೀನಲ್ಲಿ ಇರ್ತೀವಿ, ಇರ್ಲಿ ಒಂದ್ ಜೊತೆಯಲ್ಲಿ ಅಂತ ಒಂದು ಎರಡು ಬಿಟ್ಕೊಂಡಿರ್ತೀವಿ. ಅದೇನು ನೀವು ಸಂತಾನೋತ್ಪತ್ತಿ ಅಂದ್ರೆ ಅದು ಸಂತಾನೋತ್ಪತ್ತಿ ಮಾಡಿ ಮುಂದೆ ಮಾರಾಟ ಮಾಡಬೇಕು ಅಂತ ಆತರ ಇಲ್ಲ? ಇಲ್ಲ ಇಲ್ಲ, ಒಂದ್ ಜೊತೆಲಿ ಇರ್ಲಿ ಅಂತ. ಈಗ 24 ಗಂಟೆ ನಾವು ಬರೋದು ಹೋಗೋದು ಜಮೀನಲ್ಲಿ ಇರ್ತೀವ, ಹೆಂಗಾದ್ರು ಚೆನ್ನಾಗಿ ಹುಲ್ಲೆಲ್ಲ ಬರತ್ತೆ, ಆಮೇಲೆ ರಾಗಿ ಇರತ್ತೆ, ಭತ್ತ ಇರತ್ತೆ, ಎಲ್ಲ ಇರತ್ತಾ, ಆರಾಮಾಗಿ ನಮ್ಗೆ ಹಿಂದ್ಗಡೆ ಮೇಕೊಂಡ್ ಇರತ್ತೆ. ಒಂದ್ ಖುಷಿಗೆ ಮಾಡ್ಬೇಕಂತ ಮಾಡ್ತೀವಿ. ಅದು ಫ್ರೆಂಡ್ ತರ, ನೀವು ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಅದ್ರ ಜೊತೆಗೆ ನಮ್ಮ ಕುಟುಂಬದ ಸದಸ್ಯರ ತರ. ಹೌದು ಅಲ್ವಾ? ಹೌದು. ಮತ್ತೆ ಈಗ ನಿಮ್ ಹಾಗೇನೆ ಬಸವನ ಗಂಗೂರು ಊರಲ್ಲಿ ಈ ತರ ಕೃಷಿ ಮಾಡ್ತಕ್ಕಂತ ಯುವಕರ ಸಂಖ್ಯೆ ಯಾವ ರೀತಿಯಿಂದ ಇದೆ? ಇದಾರೆ, ಸುಮಾರು ಜನ ಇದಾರೆ, ಮಾಡ್ತಾರೆ ಸರ್. ಈಗ ಅವ್ರ ತಂದೆ ಕಲ್ದಿಂದ ಮಾಡ್ಕೊ ಬರ್ತಾರಲ್ಲ, ಹಂಗೆ ಅವರು ನಮ್ ತರ ಜವಾಬ್ದಾರಿಯಿಂದ ಮಾಡ್ಕೊಂಡು ಹೋಗ್ತಾರೆ. ಅಂದ್ರೆ ಜಮೀನಿ ಇರೋರು ಮಾತ್ರ ಮಾಡ್ತಾ ಇದ್ದಾರೆ? ಇರೋರು ಮಾಡ್ತಾರೆ. ಜಮೀನ್ ಇಲ್ದವ್ರು? ಜಮೀನಿಗೆ ಮಾಡೋದ್ ಆಸೆ ಇರ್ತದೆ ಕೆಲವರಿಗೆ, ಅವ್ರಿಗೆ ಜಮೀನ್ ಇರಲ್ಲ. ಈಗ ಭಾರಿ ಆಸೆ ಅಂದ್ರೆ ಭಾರಿ ಆಸೆ, ನನ್ ಭತ್ತ ಮಾಡ್ಬೇಕು, ನನ್ ರಾಗಿ ಮಾಡ್ಬೇಕು, ಏನೋ ಜಮೀನ್ ಮಾಡ್ಬೇಕಂತ ಭಾರಿ ಆಸೆ ಇರತ್ತೆ. ಅವ್ರಿಗೆ ಜಮೀನ್ ಇರಲ್ಲ, ಗುತ್ತಿಗೆ ತಗೊಂಡ್ ಮಾಡ್ತಾರೆ. ಬೇರೆ ಇರ್ತಾರಲ್ಲ, ಈಗ ನಮ್ಮಂತವ್ರ ಜಮೀನ್ ಇರತ್ತೆ, ಈಗ ಅವರಿಗೆ ಮಾಡಕ್ಕೆ ಶಕ್ತಿ ಇರಲ್ಲ, ಮಾಡಕ್ಕೆ ಯಾರು ಮನೇಲಿ ಇರಲ್ಲ, ಹಂಗಾಗಿ ಅವ್ರೇನ್ ಮಾಡ್ತಾರೆ, ಗುತ್ತಿಗೆಗಂತ ಕೊಟ್ಬಿಡ್ತಾರೆ. ಒಂದ್ ವರ್ಷ, ಎರಡು ವರ್ಷ, ಮೂರು ವರ್ಷಕ್ಕಂತ ಗುತ್ತಿಗೆಗಂತ ಕೊಡ್ತಾರೆ. ಯಾವ ಒಂದು ಲೆಕ್ಕದಲ್ಲಿ ಇದು ವರ್ಷಕ್ಕೆ ಇಷ್ಟ? ಇದು ಎಕರೆ ಲೆಕ್ಕ, ಇದು ಎಕರೆ ಲೆಕ್ಕ. ಎಕರೆಗೆ ಎಕರೆಗೆ 6,000 ರೂಪಾಯಿ, 5,500 ರೂಪಾಯಿ, 7,000 ರೂಪಾಯಿ ಎಕರೆಗೆ ನಡೀತಿದೆ. ಹಂಗೆ ಎಕರೆಗೆ ಕೊಡ್ತಾರೆ. ಕೆಲವರು ಇದು ಭತ್ತ ಮಾಡೋದ್ ಗದ್ದೆ ಇರತ್ತಲ್ಲ, ಅದು ಗದ್ದೆ ಲೆಕ್ಕನ ನಮಗೆ ದುಡ್ಡು ಕೊಡ್ಬೇಡಪ್ಪ, ನಮಗೆ ತಿನ್ನಕ್ಕೆ ಭತ್ತ ಕೊಡ್ಬೇಕು, ಭತ್ತ ಕೊಡು, ಒಂದ್ 10 ಚೀಲನೋ 15 ಚೀಲನೋ ಎಕರೆಗೆ, ಅದು ಎಕರೆ ಲೆಕ್ಕನೆ, ಇಷ್ಟು ಭತ್ತ ಅಂತ ಕೊಡುವಂತಾರೆ. ಕೆಲವ್ರಿಗೆ ದುಡ್ಡಿಗೆ ಏನಾದ್ರು ಅವಶ್ಯಕತೆ ಇದ್ರೆ ದುಡ್ಡು ಇಸ್ಕೊಂತಾರೆ, ಕೆಲವರು ದುಡ್ಡಿಂದ ಅವಶ್ಯಕತೆ ಏನಿಲ್ಲ ಅಂದ್ರೆ ನಮಗೆ ಏನಿದೆ ಜ್ವಾಳನ ಇಸ್ಕೊಳಲ್ಲ, ಇಷ್ಟಂತ ದುಡ್ಡು ಕೊಡುವಂತಾರೆ. ಭತ್ತ ಬೇಕಂದ್ರೆ ಯಾರು ತಿನ್ನಕ್ಕೆ ಜಾಸ್ತಿ ಇಷ್ಟಂತ ಭತ್ತ ಕೊಡುದಂತಾರೆ. ಈಗ ಹಸುಗಳ ಹಾಲು ಮಾರಾಟನಾ ಏನ ಮನೆಗೆ? ಇಲ್ಲ ಸರ್, ಮನೆಗೆ. ಈಗ ಅಷ್ಟಿಗೊಂದು ಜಾಸ್ತಿ ಏನಿರಲ್ಲ, ಅದು ಒಂದ್ ಲೀಟರ್, ಒಂದೂವರೆ ಲೀಟರ್, ಎರಡ್ ಲೀಟರ್ ಬರತ್ತೆ ಅಷ್ಟೇ. ಬೆಳಿಗ್ಗೆ 1 ಲೀಟರ್, 2 ಲೀಟರ್, ಸಂಜೆ 2 ಲೀಟರ್, ಅಷ್ಟೇ ಅಷ್ಟೇ. ಅದು ನಮ್ಮನೆಗೆ ಕರೆಕ್ಟ್ ಆಗ ಸರ್. ಅದ್ರ ಈಗ ಅದಕ್ಕೆ ಮೇವಿಗೆ ಏನು ಪ್ರತ್ಯೇಕವಾಗಿ ಏನಾದ್ರು ಬೆಳೆ ಬೆಳಿತೀರಾ ಜಮೀನಲ್ಲಿ? ಇಲ್ಲ ಇಲ್ಲ. ಈಗ ನಾವು ಜೋಳ ಹಾಕ್ತಿವಲ್ಲ, ಈಗ ಒಂದ್ ಸ್ವಲ್ಪ ದಿವಸ ಹೋದ್ರೆ ಅದೇ ಸಪ್ಪೆ ಬರುತ್ತೆ, ಅದೇ ಸಪ್ಪೆ, ಅದಕ್ಕೆ ಏನಿದೆ ತಿನ್ಲಕ್ ಇದ್ ಮಾಡ್ತೀವಿ. ಆಮೇಲೆ ರಾಗಿ ಹಾಕ್ತಿವಿ, ರಾಗಿ ಹಾಕಿ ಸಣ್ಣ ಕೊಯ್ಯಾಲಾಗಿ ಸಣ್ಣ ಅದೇ ಹುಲ್ ಬರುತ್ತೆ, ಭತ್ತ ಹುಲ್ಲು ಅದೇ ಬರುತ್ತೆ. ಆಮೇಲೆ ಅದಾದ್ಮೇಲೆ ಮಳೆ ಚೆನ್ನಾಗಾದ್ರೆ ಹುಲ್ ಹುಟ್ಟತ್ತಲ್ಲ, ಹುಲ್ಲಲ್ಲಿ ಇದ್ ಮಾಡ್ತೀವಿ. ಬೇಸಿಗೆಯಲ್ಲಿ ಈಗ ಹಸಿರು ಹುಲ್ ಇಲ್ದಾಗ? ಇಲ್ಲ, ಅದೇ ಅದಕ್ಕೋಸ್ಕರನೇ ಭತ್ತದ ಹುಲ್ಲು, ರಾಗಿ ಹುಲ್ಲೆಲ್ಲ ಇಟ್ಕೊಬಿಡ್ತೀವಿ, ಸ್ಟಾಕ್ ಮಾಡ್ಕೊಬಿಡ್ತೀವಿ. ನಮ್ ಹಸುಗಳಿಗೆ ನಮಗೆ ಏನ್ ಬೇಕು, ಎಷ್ಟು ಬೇಕು ಅಂತ ಇಟ್ಕೊಂತೀವಿ. ಎಲ್ಲರೇ ಜಾಸ್ತಿ ಆದ್ರೆ ಉಳಿದ್ರೆ ಮಾರಾಟ ಮಾಡ್ತೀವಿ. ಒಟ್ಟಾರೆಯಾಗಿ ಈಗ ನೀವು ಮಾಡ್ತಕ್ಕಂತ ಕೃಷಿಯಲ್ಲಿ ನಿಮಗೆ ನೆಮ್ಮದಿ ಅನಿಸ್ತದ? ನೆಮ್ಮದಿ ಇದೆ ಅನಿಸ್ತದ ಇಲ್ಲ ಇಲ್ಲಪ್ಪ ಕಷ್ಟ ಇದೆ ಅಂತ ಅನಿಸುತ್ತ? ಕಷ್ಟನೂ ಇದೆ ನೆಮ್ಮದಿನೂ ಇದೆ. ಏನಪ್ಪ ಈಗಿನ ವಾತಾವರಣದಲ್ಲಿ ಇನ್ನೊಬ್ರ ಹತ್ರ ಹೋಗಿ ಕಷ್ಟ ಪಡೋದಿದ್ರೆ ಏ ಬಾರೋ ಇಲ್ಲಿ ಹೋಗುವಂತ ಏಕೋಕಚನ ಮಾತಾಡ್ತಾರೆ, ಹೆಂಗ್ ಬೇಕಂಗ್ ಮರ್ಯಾದೆ ಇಲ್ಲದಂಗ್ ಮಾತಾಡ್ತಾರೆ, ಬೇರೆ ಹತ್ರ ಹೋದ್ರು ಬೇರೆ ಹತ್ರ ಹಿಂಗ್ ಮಾಡ್ತಾರೆ. ನೀವೇನಿದ್ರು ನೀವೇ ಯಜಮಾನ. ಈಗ ನಾವಿದ್ರೆ ನಮ್ದೇ ಯಜಮಾನ. ಯಜಮಾನ ಈಗ ಲಾಸ್ ಆಗತ್ತೋ ಲಾಭ ಆಗತ್ತೋ ಅದು ನಮ್ದೇ, ಇದು ಅದು ದೇವ್ರಿಗೆ ಬಿಟ್ಟಿದ್ದು. ಲಾಸ್ ಆಗತ್ತೋ ಲಾಭ ಆಗತ್ತೋ ಅವ್ರಿಗೆ ಬಿಟ್ಟಿದ್ದು. ಬಟ್ ನೀವೇ ಇಲ್ಲಿ ಯಜಮಾನ, ಇನ್ನೊಬ್ರಿಗೂ ಕೂಡ ಕೆಲಸ ಮಾಡ್ಬೋದು. ಈಗ ನಾವ್ ಯಜಮಾನ ಅಂದ್ರೆ ನಮ್ದೇ ನಾವು ನೋಡ್ಕೊಳಲ್ಲ, ಬೇರೆ ಹೊಟ್ಟೆಗೂ ತುಂಬಿಸ್ತೀವಿ ನಾವು. ಅದೇ ನೀವು ನಿಮ್ಮ ಒಂದು ಇದಾದ್ಮೇಲೆ ನೀವು ಬೇರೆಯವ್ರಿಗೂ ಕೂಡ ನೀವು. ಹೌದು ಹೌದು ಹೌದು. ಈಗ ನಮ್ಮಲ್ಲಿ ಹೆಚ್ಚು ಕಡಿಮೆ ಡೈಲಿ ಒಂದ್ 10-15 ಜನ ಕೂಲಿಯರು ಬರ್ತಾರೆ. ಈಗ ಮಳೆಗಳ ಜಾಸ್ತಿ ಆದ್ರೆ ಡೈಲಿ ಅವ್ರಿಗೆ ಕೆಲಸ ಇರತ್ತೆ, ಕಳೆ ತೆಗೆಯೋದಾಗ್ಲಿ ಗೊಬ್ಬರ ಹಾಕೋದಾಗ್ಲಿ ಪ್ರತಿ ಏನೇನೋ ಕೆಲಸ ಇರತ್ತೆ. ಅವ್ರಿಗೆ ಡೈಲಿ ಎಷ್ಟಕ್ಕಂತ ಕೆಲಸನು ಕೊಡ್ತೀವಿ. ಈಗ ನಮ್ಮಿಂದ ಒಂದ್ 10 ಜನ ಬದುಕ್ತಾರೆ, ಅವ್ರದ್ದು ಹೊಟ್ಟೆ ಪಾಡು ತುಂಬತವೆ. ಅವರು ಕಷ್ಟ ಇಷ್ಟ ಇರತ್ತಲ್ಲ ಏನೋ, ಅವರು ಕಷ್ಟ ಸ್ವಲ್ಪ ದೂರ ಮಾಡ್ಕೊಂತಾರೆ. ನಮ್ಮಿಂದ ಒಂದ್ 10-15 ಜನ ಬದುಕ್ತಾರೆ. ಈಗ ನೀರಿಂದು ವ್ಯವಸ್ಥೆಗೆ ಬಂದ್ರೆ ಈಗ ನೀರು ಎಷ್ಟು ನಾವು ಅಂದ್ರೆ ಈಗ ನೀವು ಒಂದು ಬೋರ್ ಹಾಕ್ಬೇಕಂದ್ರೆ ಎಷ್ಟ ಅಡಿ ಹೋಗ್ಬೇಕು ಈ ಒಂದು ಜಾಗದಲ್ಲಿ? ಇಲ್ಲಿ ಈಗ ಕೆಲವರು ಹೋಗ್ಬೇಕಂದ್ರೆ ಒಂದು 200-300 ಅಡಿ ಅಷ್ಟು ಹೋಗ್ಬೇಕು. ನೀರು ಸಿಗತ್ತೆ ಸರ್, ಬಾರಿ ಕಮ್ಮಿ. ಗ್ಯಾರಂಟಿ ಇಲ್ಲ? ಗ್ಯಾರಂಟಿ ಇಲ್ಲ. ನಮ್ ಪುಣ್ಯ ಚೆನ್ನಾಗಿದ್ರೆ ಪೈಂಟ್ ಚೆನ್ನಾಗಿದ್ರೆ 1-1.5 ಇಂಚ್, 2 ಇಂಚ್ ಸಿಕ್ಕರೆ ಬಾರಿ ಹೈಯೆಸ್ಟ್. ಅದಕ್ಕಿಂತ ಮತ್ತೆ ಅಷ್ಟಿಗೆಲ್ಲ ಅದು ಹೆಚ್ಚು ಕಡಿಮೆ ಕೇಸಿಂಗ್ ಹೋಗ್ಬೇಕಂದ್ರೆ ಒಂದು 200-250 ಅಡಿ ಅಷ್ಟೇ ತರ ಹೋಗ್ಬೇಕು. ಅದಾದ್ಮೇಲೆ ಈಗ ಮಾರುಕಟ್ಟೆ ಒಂದು ವ್ಯವಸ್ಥೆಯಲ್ಲಿ ಅವರಿಗೆ ಏನಾದ್ರೂ ಕಮಿಷನ್ ಕೊಡ್ಬೇಕಾ ನೀವು ಹೋದಾಗ, ಎಪಿಎಂಸಿ ತಗೊಂಡು ಹೋದಾಗ? ಇಲ್ಲ, ಅವರು ಮುಂಚೆನೆ ಹೇಳ್ಬಿಡ್ತಾರೆ ಇಷ್ಟಂತ. ನೀವು ಮಾರ್ಕೆಟ್ ರೇಲಲ್ಲಿ ನಮ್ ಶೇಂಗಕ್ಕೆ ಈಗ ಒಂದು 4.5-5 ಸಾವಿರ ರೂಪಾಯಿ ಸಿಕ್ಕಿದ್ರು ಅವರು ಪಟ್ಟಿ ಮಾಡೋ ಟೈಮಲ್ಲಿ. ಈಗ ಅವ್ರದ್ದು ಏನಿದೆ ಲೇಬರ್ ಇಂದು ಹಮಾಲ್ರಿಗಳು ಇರ್ತಾರಲ್ಲಿ, ಅಮ್ಮ ಚೀಲಿಕ್ ಇಷ್ಟ ಅಂತ ಮುರ್ಕೊಬಿಡ್ತಾರು. 100-150 ರೂಪಾಯಿ ಚೀಲಿಗೆ ಅಂತ ಮುರ್ಕೊಬಿಡ್ತಾರೆ. ಆಮೇಲೆ ನಮಗೆ ಏನಾದ್ರೆ ದುಡ್ಡಿಗೆ ಒಂದು ಅವಶ್ಯಕತೆ ಇದ್ರೂ ದುಡ್ಡು ಕೊಡ್ತಾರ ಅವ್ರು ನಮಗೆ, 20,000-30,000, ನಮಗೆ ಎಷ್ಟು ಬೇಕಷ್ಟು ನಾವು ದುಡ್ಡು ಇಸ್ಕೊಂತೀವಿ ಅವ್ರ ಹತ್ರ. ಈಗ ಅದಕ್ಕೂ ದುಡ್ಡಿಗೂ ಇಂಟ್ರೆಸ್ಟ್ ಹಾಕ್ತಾರೆ. ಒಳ್ಳೇದು ಅಫರೋಜ್ ಅವರೇ, ಇದುವರೆಗೆ ತಾವು ತಮ್ಮ ಕೃಷಿ ಅನುಭವಗಳನ್ನು ನಮ್ಮ ಕೇಳುಗರಿಗೆ ತಿಳಿಸಿಕೊಟ್ಟಿದ್ದೀರಾ ಭದ್ರಾವತಿ ಆಕಾಶವಾಣಿ ಕೇಂದ್ರದಿಂದ. ತಮಗೆ ಇನ್ನೊಮ್ಮೆ ಧನ್ಯವಾದ ಹಾಗೂ ನಮಸ್ಕಾರ. ಓಕೆ ಸರ್, ಥ್ಯಾಂಕ್ ಯು. ಇದುವರೆಗೂ ಶಿವಮೊಗ್ಗ ಜಿಲ್ಲೆ ಬಸವಗಂಗೂರು ಗ್ರಾಮದ ರೈತರಾದ ಅಫರೋಜ್ ಖಾನ್ ಅವರ ಕೃಷಿ ಅನುಭವಗಳ ಕುರಿತು ಡಾ ಎಸ್ ಎಂ ಸುಧಾಕರ್ ಅವರು ನಡೆಸಿದ ಸಂದರ್ಶನ ಕೇಳಿದಿರಿ. ಇದೀಗ ಒಂದು ಪರಿಸರ ಗೀತೆ. ಬೀಳುವ ಮಳೆಯನ್ನು ಅಲ್ಲಿ ಹಿಡಿಯಿರಿ, ಓಡುವ ನೀರನ್ನು ಅಲ್ಲೇ ತಡೆಯಿರಿ. ಬೀಳುವ ಮಳೆಯನ್ನು ಅಲ್ಲಿ ಹಿಡಿಯಿರಿ, ಓಡುವ ನೀರನ್ನು ಅಲ್ಲೇ ತಡೆಯಿರಿ. ನಡೆಯುವ ನೀರನ್ನು ಅಲ್ಲೇ ತೆವಳಿಸಿ, ತೆವಳುವ ನೀರನ್ನು ನಿಲ್ಲಿಸಿ ಇಂಗಿಸಿ, ನಡೆಯುವ ನೀರನ್ನು ಅಲ್ಲೇ ತೆವಳಿಸಿ, ತೆವಳುವ ನೀರನ್ನು ನಿಲ್ಲಿಸಿ ಇಂಗಿಸಿ. ಅಂತರ್ಜಲವ ಹೆಚ್ಚಿಸಿರಿ, ಅಂತರ್ಜಲವ ಹೆಚ್ಚಿಸಿರಿ, ಅಂತರ್ಜಲವ ಹೆಚ್ಚಿಸಿರಿ, ಅಂತರ್ಜಲವ ಹೆಚ್ಚಿಸಿರಿ. ಬೀಳುವ ಮಳೆಯನ್ನು ಅಲ್ಲಿ ಹಿಡಿಯಿರಿ, ಓಡುವ ನೀರನ್ನು ಅಲ್ಲಿ ತಡೆಯಿರಿ. ನಡೆಯುವ ನೀರನ್ನು ಅಲ್ಲೇ ತೆವಳಿಸಿ, ತೆವಳುವ ನೀರನ್ನು ನಿಲ್ಲಿಸಿ ಇಂಗಿಸಿ. ಅಂತರ್ಜಲವ ಹೆಚ್ಚಿಸಿರಿ, ಅಂತರ್ಜಲವ ಹೆಚ್ಚಿಸಿರಿ, ಅಂತರ್ಜಲವ ಹೆಚ್ಚಿಸಿರಿ, ಅಂತರ್ಜಲವ ಹೆಚ್ಚಿಸಿರಿ. ದಾಹದಿ ಬಳಲಿದ ಭೂರಮೆ ಪೋಷಿಸಿ, ಗಿಡ ಮರವ ಬೆಳೆಸಿ, ಮಣ್ಣನ್ನು ರಕ್ಷಿಸಿ. ದಾಹದಿ ಬಳಲಿದ ಊರಮೆ ಪೋಷಿಸಿ ಗಿಡ ಮರವ ಬೆಳೆಸಿ ಮಣ್ಣನ್ನು ರಕ್ಷಿಸಿ ಮಣ್ಣನ್ನು ರಕ್ಷಿಸಿ ಮೋಕ್ಷವ ಪಡೆಯಿರಿ ಪರಿಸರವ ಉಳಿಸಿ ನೀವು ಉಳಿಯಿರಿ ಮಣ್ಣನ್ನು ರಕ್ಷಿಸಿ ಮೋಕ್ಷವ ಪಡೆಯಿರಿ ಪರಿಸರವ ಉಳಿಸಿ ನೀವು ಉಳಿಯಿರಿ ಪಡೆಯಿರಿ ಸುಖ ಸಮೃದ್ಧಿಯ ಬಾಳು ಪಡೆಯಿರಿ ಸುಖ ಸಮೃದ್ಧಿಯ ಬಾಳು ಪಡೆಯಿರಿ ಸುಖ ಸಮೃದ್ಧಿಯ ಬಾಳು ಪಡೆಯಿರಿ ಸುಖ ಸಮೃದ್ಧಿಯ ಬಾಳು. ಪರಿಸರ ಗೀತೆ ಕೇಳಿದ್ರಲ್ಲ ರೈತ ಬಂದವರೇ, ಇದಾಗಿತ್ತು ನಮ್ಮ ಇಂದಿನ ಕೃಷಿರಂಗ ಕಾರ್ಯಕ್ರಮ. ಇನ್ನು ನಾಳೆ ಸಂಜೆ ಪ್ರಸಾರವಾಗುವ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಶಿವಮೊಗ್ಗ ತಾಲೂಕು ಮತ್ತೋಡು ಗ್ರಾಮದ ರೈತ ಶ್ರೀ ರವಿ ಎಂಎನ್ ಅವರ ಭತ್ತದ ಕೃಷಿ ಅನುಭವಗಳ ಕುರಿತ ಸಂದರ್ಶನ ಕೇಳುವರಿ ಸಂದರ್ಶಕರು ಡಾ ಎಸ್ ಎನ್ ಸುಧಾಕರ್. ನಂತರ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ಕುರಿತು ಮಾಹಿತಿ ಪ್ರಸಾರವಾಗಲಿದೆ. ಇನ್ನು ನಾಳಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ